ಮೀನುಗಾರಿಕಾ ವಲಯಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ವಿಶ್ವ ಪಾರ್ಶ್ವವಾಯು ದಿನ, ಆರೋಗ್ಯ ಜಾಗೃತಿಗೆ ಸಚಿವ ಡಾ ಕೆ ಸುಧಾಕರ್ ಕರೆ. ಹಾನಗಲ್ ಸಿಂಧಗಿ ವಿಧಾನಸಭಾ ಉಪಚುನಾವಣೆ ಬಿರುಸುಗೊಂಡ ಪ್ರಚಾರ. ಮತ್ತು ಕೊಡಗಿನ ತಲಕಾವೇರಿಯಲ್ಲಿ ತೀರ್ಥೋದ್ಭವ, ಸಾವಿರಾರು ಭಕ್ತರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಶ್ರೋತೃಗಳೇ, ಸಮಯ ಸರಿಯಾಗಿ 6:50 ನಮ್ಮ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ಆನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ಅನುಕೂಲದ ಹೊಸ ಕಾಲವಿದು, ಬನ್ನಿರಿ ಉಳಿತಾಯವೇ ಉಳಿತಾಯ ಎನ್ನಿರಿ. ಎಜಿಎನ್ಪಿ ಪ್ರಥಮ್ ಮುನ್ನುಗಿರಿ. ಯಾಕಣ ಬೇಜಾರ್ನಲ್ಲಿದ್ಯಾ? ಆಟೋ ವರ್ಸದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ, ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ? ನಿನಗೆ 7,000 ಬೆಲೆ ಬಾಳೋ ಸಿಎನ್ಜಿ ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫ್ ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳೋ, ನಾನು ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದ್ಮೇಲೆ ಕೇಳ್ತೀನಿ. ಕೇಳಿದ್ರಲ್ಲ, ಹಿಂದೆ ಹೊಸ ಸಿಎನ್ಜಿ ಆಟೋ ಕೊಳ್ಳಿರಿ ಅಥವಾ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿ, ಮತ್ತು ಎಜಿಎನ್ಪಿ ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ ಸಿಎನ್ಜಿ ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-202-1999. ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನು ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೆ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಾಜಣ್ಣ, ವಾ ಹೇಳಪ್ಪ. ಏನು ಕಂಬಳವ್ವ, ನೋಡಿ ಇವತ್ತು ಸ್ವಲ್ಪ ಬದಲಾವಣೆ ಇಲ್ವಾ? ಏನ್ ಬದ್ಲಾಗಿದ್ದಾಳು? ಕಾಣಕ್ಕಿಲ್ವಪ್ಪ, ಇದೇಕಪ್ಪ ಏನು ಅವಳು ಇದ್ದಂಗೆ? ಅವಳು ಹೇಳ್ತಾ ಇದೀಯಾ, ಏನ್ ಬದ್ಲಾ? ನವರಾತ್ರಿ ದಿವಸ ನೋಡ್ಲಿಲ್ವೇನಪ್ಪ ನೀನು ಕಮಲವ್ನ? ಏನ್ ದಿನಕ್ಕೊಂದೊಂದು ಡ್ರೆಸ್ ಕಪ್ಪ ಸೀರೆ? ಅದೇ ಅದೇನು ಆಯ್ತಲ್ಲ ಅಣ್ಣ, ಒಂದೊಂದ್ ದಿನಕ್ಕೊಂದೊಂದು ಬಣ್ಣ ಅಂತ, 9 ಬಣ್ಣ. ಓ, ನವರಾತ್ರಿಯಲ್ಲಿ ನವದೇವಿಯವ್ರ ಆರಾಧನೆ ಮಾಡದಂಗೆ ನೀನೇ ಆಗ್ಬಿಟ್ಟಿದ್ಯಾ? ನೀ ಹೇಳೋದ್ ಹೆಂಗಿತ್ತು ಅಂದ್ರೆ, ಅವಳ ಮೈ ಮೇಲೆ ಬಟ್ಟ ಬದ್ಲಾಯ್ತಿತ್ತು ಅಷ್ಟೇ, ದಿನಕ್ಕೊಂದೊಂದ್ ಬಣ್ಣ. ಕಮಲಕ್ಕ ಎಲ್ ಬದ್ಲಾಗಿದ್ದಾಳು? ಕಮಲಕ್ಕ ಹಂಗೆ ಅವಳಲ್ಲ, ಎಲ್ರು ಹಂಗೆ ಕಪ್ಪ. ಈಗ ಡ್ರೆಸ್ ಹಾಕೊಂಡವರೆಲ್ಲ ಹಂಗಂಗೆ ಇರ್ತಾರೆ, ಮೂಲ ಹಂಗೆ ಇಲ್ದೆ ಚೇಂಜ್ ಆಗ್ಬಿಟ್ಟದ. ಮತ್ ನೀ ಹೇಳೋದ್ ಹಂಗೆ ಹೇಳ್ಬೇಕಿತ್ತು, ನೀ ಹೇಳೋ ರೀತಿ ನೋಡ್ಬಿಟ್ಟು ನಾನೆಲ್ಲ ಕಮಲಕ್ಕ ನಾಳೆಯಿಂದ ತಿಂಡಿ ಗಿಂಡಿ ಕೊಟ್ಟಳ. ಏನೇ ಆದ್ರೂ ರಾಜಣ್ಣ ಮಾಡ್ಕೊಂಡಿದ್ದೇನೆ ರಾಜಣ್ಣ, ಏನೇ ಆದ್ರೂ ಇದು ದೇವಿ ಏನಪ್ಪ, ದೇವಿಯ ಮಹಿಮೆಯನ್ನ ಕೊಂಡಾಡುವಂತದ್ದು. 9 ದಿವಸಗಳು ನಾನಾ ರೀತಿಯಲ್ಲಿ ಪೂಜೆಗಳು ಉಂಟು ಕಣಪ್ಪ ತಾಯಿಗೆ. ಹಾಗಾಗಿ ಹೆಣ್ಣು ಮಕ್ಳಿಗೆ ಒಳ್ಳೆ ಹಬ್ಬಕ್ಕಪ್ಪ. ನೀನು ಹೋಗಿದ್ಯ ಮೈಸೂರಿಗೆ? ನಮ್ಗೆ ಹೊಸಬಟ್ಟೆ ಯಾರು ತಕೊಟ್ಟರು? ಏ ಹೊಸಬಟ್ಟೆ ಯಾಕಣ್ಣ, ಏನಿದ್ರು ದೇವ್ರ ಪೂಜೆ ಮಾಡ್ಬೇಕು, ದೇವ್ರ ನೈವೇದ್ಯ ಪ್ರಸಾದ ತಿನ್ಬೇಕು ಅಷ್ಟೇ, ಹೊಸಬಟ್ಟೆ ಎಲ್ಲ. ನೈವೇದ್ಯ ಎಲ್ಲ ಚೆನ್ನಾಗಿ ಸಿಕ್ತು ಬಿಡವ, ಅದೇನಿಲ್ಲ, ನೀನೇ ಒಂದ್ ಮೂರ್ನಾಲ್ಕು ದಿವಸ ಕೊಟ್ಟಲ್ಲ ನೀನೆ. ಓ ಅಲ್ಲಿ ರಾಜಣ್ಣ ಸುಬ್ಬಣ್ಣ ಯಾರನ್ನ ಕರ್ಕೊಬತ್ತಲ್ಲಪ್ಪ? ಅಲ್ಲ ಕಣಪ್ಪ, ದಸರಾ ಮುಗೀತು ಆದ್ರೂ ಈ ರೇಷ್ಮೆ ಪಂಚೆ ಹಂಗೆ ಇದೆ. ಇನ್ನೇನು ಅದು ಅವಾಗ ಹೋಗ ಇದ್ ಮಾಡಕ್ಕಂತಪ್ಪ, ಯಾವಾಗ ಹಾಕೊಳಕ್ಕೆ ಒಂದೇ ಸರಿ ಹಾಕಬಿಟ್ಟು. ಒಂಬತ್ ದಿನ ಪ್ಯಾಟ್ಗೋಗ್ ಬಿಡೋ ದೀಪಾಲಂಕಾರ ನೋಡಕ್ಕೆ, ಮತ್ತೆ ಆ ದೀಪಾಲಂಕಾರದಲ್ಲಿ ಒಳಿಬೇಡು ಅದು ರೇಷ್ಮೆ ಪಂಚೆ. ಅದೆಲ್ಲ ಮುಗಿತಲ್ಲಪ್ಪ, ಇನ್ನು ಪಂಚೆ ಯಾಕೆ ಹಂಗೆ ಹಂಗೆ ಅದೆ ಅಂತ ಹೇಳ್ತಿರೋದು ಸುಬ್ಬಣ್ಣ? ಇದು ಮೂರನೇ ಪಂಚೆ ಅಂತ ಗೊತ್ತಿಲ್ಲ ಸುಬ್ಬಣ್ಣನಿಗೆ? ಅವನು ಪಂಚ ಉಟ್ಕೊಂಡ್ಬರ್ತಾರೆ ನೀ ಕೇಳಿಯ ಸುಬ್ಬಣ್ಣ? ಇದು ಯಾರನ್ನೋ ಕರ್ಕೊ ಬಂದಿದ್ಯಲ್ಲಪ್ಪ ಚೈತನ್ಯ ಅಂತ, ಇವರು ಗಜ್ಜಗಳಿ ಇಲ್ವಾ ಸರ್? ಕೂತ್ಕೊಳ್ಳಿ ಅಲ್ಲಿ, ಅಲ್ಲಿ ಒಂದು ಡೈರಿ ಫಾರಂ ಮಾಡವ್ರೆ. ಅಂದ್ರೆ ನೀನು ಕೇಳ್ಬೋದು ನೀವ್ ಯಾವ್ರು ಹೆಂಗೆ ಅಂತ, ಅದೆಲ್ಲ ಕೇಳಕ್ ಹೋಗ್ಬೇಡ. ಮೈಸೂರಿನಲ್ಲಿ ಮಾಮೂಲಿ ಹೆಂಗೆ ಓದ್ತಿರುವಂತ ಕಾಲದಲ್ಲಿ ಇವರು ಮಾಮೂಲಿ ಹೆಂಗೆ ಓದಿದಾರೆ, ಆಮೇಲೆ ಬೆಂಗಳೂರಲ್ಲಿ ಕೆಲಸ. ಓಹೋ, ಇಲ್ಲಿ ಓದ್ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಅಸು ಸಾಕ್ಬೇಕು ಅಂತ ಒಂದು ತಲೆಗೆ ಬಂತು. ಓದಿದ್ರು ತಕ್ಕಳಪ್ಪ, ನೀನು ಇನ್ನು ಬರ್ಬೇಕು, ಓದ್ದವ್ರಿಗೂ ಬಂದದೆ. ಅಲ್ಲಿಂದ ಶುರುವಾಯ್ತು. ಈಗ ಒಂದು ಪಾರ ಮಾಡ್ಕೊಂಡವ್ರೆ. ಒಂದು ಎಷ್ಟಿದೆ ಚೈತನ್ಯಪ್ಪ ನಿಮ್ದು? ಮೂವತ್ತಿದೆ ಕಣ. ಮೂವತ್ತು ಹಸು ಮಡಗವ್ರೆ. ಚೈತನ್ಯ ಅಂತ ಸರ್ ನಿಮ್ ಹೆಸರು? ಓ ಕಮಲವ್ವ, ಹೆಸರು ಚೆನ್ನಾಗದ ಅಲ್ವಾ? ಹೇಳಪ್ಪ. ನೋಡಿದ್ರೆ ಚೈತನ್ಯ ಬರ್ತದೆ. ಅಲ್ಲ ನೀಗ ಹುಟ್ಟಿ ಅಲ್ಲ ಓದ್ಬಿಟ್ಟು ಇದ್ ಮಾಡ್ತಾ ಇದಾರ ಅಂತ ನೀನು ಇತ್ಲಾಗ ಆ ಅನ್ನಿಲ್ಲ ಹೂ ಅನ್ನಿಲ್ಲ ಇತ್ಲಾಗ ಕೃಷಿ ಮಾಡೋ ಅಂದ್ರೆ ಅದಕ್ಕೂ ಬರೋದಿಲ್ಲ, ಕೆಂಪು ಸತ್ಕ ಓಡಿರಪ್ಪ. ನೀನು ಜಮೀನು ನಾನೇ ಮಾಡ್ಬೇಕು. ಸರಿ, ಅದ್ ಯಾಕ ಹಂಗೆ ಮಧ್ಯೆ ಭಯ? ಚೈತನ್ಯ ಅವ್ರು ಬಂದ ಕೇಳಿ, ಚೈತನ್ಯ ಅವ್ರನ್ನ ಕರ್ಕೊಂಬರಕ್ಕೆ ಒಂದು ಕಾರಣ ಐತೆ. ಇವ್ರದ್ದು ಹವ್ಯಾಸ ಹೆಂಗೆ ಅಂದ್ರೆ, ನಮ್ದು ದೇಸಿ ತಳಿಗಳು ಇರ್ತಾವಲ್ಲ ಹಸುದು, ಗೋವುಗಳು, ನಾಡಸುಗಳು, ಗೋವುಗಳನ್ನ ಹುಡ್ಕೊಂಡು ಇವರು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ. ಮೂವತ್ತು ಮಡಿಕೊಂಡವ್ರೆ ಆದ್ರೂ ವಸಿ ಇನ್ನೆಲ್ಲಾರು ಸಿಕ್ಕ್ರೆ ತಂದು ಫಾರಂ ಸೇರಿಸ್ಕೊಳ್ಳವ ಅಂತ ಓಡಾಡ್ತಾವ್ರೆ, ಇನ್ನು ಹುಡ್ಕಾಡ್ತಾವ್ರೆ. ಕಟ್ಟಿಯ ಕೊಟ್ಟಿಗೆನಲ್ಲಿ ಇಲ್ಲ ಓದ್ನೆದಪ್ಪನೆ ಮೊಸರ ಪ್ಯಾಕೆಟ್ ಮೊಸರು ಅಂದ್ಬಿಟ್ಟು ಎಲ್ಲ ಮಾತಾಡಿಲ್ವಪ್ಪ, ಕಟ್ಟಿದ್ರೆ ಬಿಡ್ತಿದ್ನ ನಾನು. ಅದಕ್ಕೆ ಕಟ್ತೀನಿ ಅಂದಲ್ಲ ಅದಕ್ಕೆ, ಅದಕ್ಕೆ ಒಳ್ಳೆಯವ್ರನ್ನ ಕರ್ಕ ಬಂದಿದೀಯ, ಇನ್ ಮುಂದೆ ಕಟ್ತೀನಿ. ಉದ್ದೇಶ ಗೊತ್ತಾಯ್ತಾಗರ್ ನಿಂಗೆ, ಅವ್ರ ಎಂಟಕ್ಕಿಂತ ಮುಂಚೆ ಅವ್ರು ಏನ್ ಹೇಳ್ತಾರ ಕೇಳ್ಕೊಳ್ಳೋ. ಈಗ ರಾಜಣ್ಣ ಕೇಳಪ್ಪ, ಅದೇನ ಕೇಳಬೇಕು ಅಂತಿದ್ಯಲ್ಲ, ಯಾಕಂದ್ರೆ ನೀನೇ ಎಲ್ಲ ಕೇಳಿ ತಿಳ್ಕೊಬೇಕು. ಏ ಅವ್ರ ಸ್ನೇಹಿತರು ನನಗೂ ಸ್ನೇಹಿತರು ಒಬ್ರು, ಹಂಗಾಗಿ ನೀ ಕರ್ಕೊಂಬರಕ್ಕಿಂತ ಮುಂಚೆನೆ ಅವ್ರದ್ದು ಅವ್ರು ಯಾರು ಅಂತ ಗೊತ್ತಿತ್ತು ನಂಗೆ, ಅವ್ರಿಗೆ ನನ್ ಪರಿಚಯ ಇಲ್ಲ. ಹಂಗಾಗಿ ಅವ್ರ ಹೆಸರುಗಳು ಸಾಕಿರೋದ್ನೆಲ್ಲ ನನ್ನ ಮೊಬೈಲ್ ನ ಕಂಡಿದ್ದಿ ಎಲ್ಲಾನು, ಹೆಸರುಗಳನ್ನೆಲ್ಲ ಮಡ್ಗವ್ರೆ, ರಾಮಣ್ಣ ಅನ್ಕೊಂಡು ಹೆಸರೆಲ್ಲ ಮಡ್ಗವ್ರೆ. ಹೌದಾ? ಹೇಳಿ ಎಷ್ಟು ಹೆಸರುಗಳು ಹೇಳಿ, ಹೆಂಗ್ ಶುರುವಾಯ್ತು ಇದೆಲ್ಲ ವಸಿ ಇವ್ರಿಗೂ ಹೇಳಿ ಅರ್ಥವಾಗ್ಲಿ. ಹಂಗೆ ಕನ್ನಡ ಒಂದು ಪುಸ್ತಕ ಓದ್ತಿದ್ದೆ, ಅಲ್ಲಿ ಕೃಷಿ ಮಾಡಕ್ಕೆ ರೈತರೆಲ್ಲ ವಿಷ ಹಾಕ್ತಾರೆ ಅಂತ ಓದಿ ಬಹಳ ಬೇಸರ ಆಯ್ತು. ಅದಕ್ಕೆ ನಾನೇ ಕೃಷಿ ಮಾಡವ, ಏನು ಹಾಕೋದು ಬೇಡ ಅಂತ ಅನ್ಕೊಂಡು ಇಂಟರ್ನೆಟ್ ನಾಗ ನೋಡಿದೆ. ಆಗ ಅಲ್ಲಿ ಗೊತ್ತಾಯ್ತು, ನಾಟಿ ಹಸು ಸಗಣಿಯಿಂದ ಕೃಷಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಸಾಕವ ಅಂತ ಶುರು ಮಾಡಿದೆ. ಅಲ್ಲಿಂದ ಶುರು ಮಾಡ್ಬಿಟ್ಟಿದ್ದೀರಿ? ಅದೇ ನೆಟ್ ಅಲ್ಲಿ ನೋಡ್ಕೋಬೇಕಾ ಚೈತನ್ಯ ಅವ್ರೆ? ಎಲ್ಲಾನು ನಾವು ಪ್ಯಾಟ್ಯಾಗ ಯಾರು ಸಿಗಲ್ವ ಹೇಳಕ್ಕೆ, ಅಸ ಬಗ್ಗೆ ಗೊತ್ತಿಲ್ಲ ಅಣ್ಣ ಏನಣ್ಣ ಕೇಳೋದವ್ರು. ಹೆಂಗುವೆ ಸುಬ್ಬಣ್ಣ, ಚೈತನ್ಯ ಅವರು ಓದ್ಕೊಂಡ್ರದ್ರಿಂದ ಎಲ್ಲಾನು ನೆಟ್ ಅಲ್ಲಿ ನೋಡ್ಕೋಬಿಟ್ಟು ಹುಡ್ಕಾಡ್ತಾರೆ ಕಪ್ಪ ನೆಟ್ ಅಲ್ಲಿ. ನಮ್ಗೆಲ್ಲ ಅದ್ದವ ನೀನ್ ಬೇಕಾದ್ರೆ ಮಾಡ್ಬಿಡ್ತೀಯ, ನನ್ನ ಕೈಲಾಗಕ್ಕಿಲ್ಲ. ಹಿಂಗ್ ಶುರುವಾಯ್ತು. ಹಂಗೆ ಕಾರಣ ಆಮೇಲೆ ಕೃಷಿ ಮಾಡವ ನೋಡ್ದಲ್ಲ ಓದ್ನಿ, ನಮ್ಮ ಫ್ರೆಂಡ್ ಒಬ್ರು ಚಂದನ್ ಅಂತಿದ್ರು, ಅದೇ ನಮ್ಮ ರಾಜಣ್ಣ ಸ್ನೇಹಿತ, ಅವರೇ ಕರ್ಕೊಂಡು ಸಂತ್ಗೆ ಓದೆ ಹ್ಯಾಂಡ್ ಪೋಸ್ಟ್ ಸಂತ್ಗೆ. ನಾಡಸ ಬಗ್ಗೆ ಏನು ಗೊತ್ತಿರಲಿಲ್ಲ, ಸುಮ್ನೆ ಹೋಗಿ ನಿಂತ್ಕೊಂಡು ಇಂಟರ್ನೆಟ್ಲ ಏನು ಓದಿದ್ದೆ ಅದನ್ನ ತಗೊಂಡು ನೋಡಿದೆ. ಈರುಳಿರ್ಬೇಕು ಹಸಗೆ, ಬಾಲ ಉದ್ದ ಇರ್ಬೇಕು, ಕೊಂಬಿರ್ಬೇಕು ಅಂತೆಲ್ಲ ನೋಡಿದ್ದೆ. ಅಂತವ ನೋಡಿ ಒಂದ್ ಹಸ ಒಂದ್ ಕರೆ ಹಿಡ್ಕೊಂಡ್ ಬಂದೆ ಕಾರಣ. ಓಹೋ, ಅದೇನು ಅಲ್ಲೂ ನೋಡ್ತಾರಲ್ವಾ ಚೈತನ್ಯ ಅವರೇ? ಕಾರಣ ವಯಸ್ಸು ನೋಡಕ್ ಅಲ್ಲಿ ನೋಡ್ಬೇಕಲ್ಲ ಅಣ್ಣ. ಅಲ್ಲಿ ನೋಡ್ಬೇಕು, ಅದೇ ಮುಖ್ಯ ಕಣವ, ಅಲ್ಲಿ ನೋಡ್ಬಿಟ್ಟು ಹೇಳ್ಬಿಟ್ಟು ಹಿಡ್ಕೊಂಡ್ ಬಂದ್ರಿ. ಆಮೇಲೆ ಅದ್ ಯಾರ್ ಸಾಕದ್ರು? ಅದು ತಂದು ನಮ್ಮ ಮನೇಲೆ ಕಟ್ತಕಣ ಜೆ ಪಿ ನಗರದಲ್ಲಿ ಸಿಟಿಲಿ. ಹೂ ಕಣವ, ಒಂದ್ ರಾತ್ರಿ ಒಂದ್ ಹಗಲು ಕಟ್ಟಿದ್ದೆ, ನಮ್ಮ ಅವ್ವಂಗ್ ನೋಡ್ಕೊಳಕ್ ಆಗ್ಲಿಲ್ಲ. ಅತ್ತ ತೊಪ್ಪೆ ಹಾಕೋದು, ಸಗಣಿ ಹಾಕೋದು, ಗಂಜಲ ಹಾಕೋದು, ಆಗಲಕ್ಕಪ್ಪ ಮಾಡಕ್ಕೆ ತಗೊಳಗೆಲ್ಲ ಕಟ್ಬಿಡು ಅಂತ ಹೇಳಿದ್ರು. ಆಮೇಲೆ ನಮ್ಮ ಚಂದನ್ ಅವರ ಇನ್ನೊಬ್ರು ಊರವ್ರ ಇದ್ರು, ಅವ್ರ ಗದ್ದೆ ಅವ್ರ ತೋಟದಲ್ಲಿ ಕಟ್ಟದೆ ತಗೊಳಂಗೆ. ಅದೇ ನಡ್ಕೊಂಡೆ ಹೋದ್ರಂತಲ್ಲ, ಒಂದ್ 30 ಕಿಲೋಮೀಟರ್ ಮುಖಂಡ ಸಂತೆ ಅಂತ ಅಂದಾಗ ಆಟದ ಇಳಿಸ್ಬೇಕಾರೆ ನಮ್ಮ ಅಸ್ಸಾಗೆ ಗಾಯ ಆಗೋಯ್ತು ಕಾಲ್ ಹೊಡ್ಕೊಂಡು. ನಂಗೆ ಬೇಜಾರಾಗ್ಬಿಟ್ಟು, ಬ್ಯಾಡ ಕಣಪ್ಪ ಇದು ಆಟ ಗೀಟ ಎಲ್ಲ ನಡ್ಕೊಂಡು ಹೋಗ್ಬಿಡಮ್ಮ ಅಂತ ನಡ್ಕೊಂಡು ಹೊಟ್ಟದೆ. ಅದೇ ಅದು 30 ಕಿಲೋಮೀಟರ್ ಅದ್ ನಡೀತೇ ಅಣ್ಣಕ್ಕ, ನಾವು ಹೊಡಿಕಬೇಕಷ್ಟೇ. ನಡ್ಸಲಕ್ಕವ ಹಸುಗಳ ನಡೀತವೆ, ನಡೆದಷ್ಟು ಚೆನ್ನಾಗೈತವೆ. ಅಲ್ಕಾ ಶಂಕರ, ನಾವು ಈ ಮುಂಜೆಲ್ಲ ಈ ಲಾರಿಗಳಲ್ಲಿ ಎಲ್ಲಿದ್ವು, ಈ ಸಾಮಾನ್ಯೆಲ್ಲ ತೆಗೆದ್ಬಿಟ್ಟು ಪ್ಯಾಟಲ್ಲಿ ಗೂಡು ಎತ್ತಿನ ಗಾಡಿಗಳಿಗೆ ಹಾಕ್ಬಿಟ್ರೆ ಹಾಕ್ಬಿಟ್ಟು ಎಳಕ ಬರೋ ಲಾಂದ್ರ ಕಟ್ಬಿಟ್ಟು ಅವ್ರ ಮನೆ ಕಬ್ಬಿಡೋರು ಪಾಡ್ಗ ಅವ್ರ ರೋಡ್ ಅಲ್ಲಿ ಸಾಲ್ಗುಂಟ ಬರೋ ಬಂದ್ಬಿಟ್ಟು ಕರೆಕ್ಟ್ ಯಾವ ಜಾಗಕ್ಕೆ ಬರ್ಬೇಕು ಆ ಜಾಗಕ್ಕೆ ಬರ್ತಾರೆ. ವಿಷಯ ಹೇಳ್ತೀನಿ ಈಗ ಚೈತನ್ಯ ಅವ್ರದ್ದು ಕೇಳವ. ಈ ಒಂದ್ ಹಸು ಏನೋ ಹಿಂಗ್ ತಂದ್ರಿ, ಈ 30 ಹೆಂಗಾದ್ರು ಅವುಗಳನ್ನ ಹಿಂಗೆ ಹೊಡ್ಕೊಂಬಂದ್ರ ಹೆಂಗೆ? ಇಲ್ಲ ಕಾರಣ, ಇದು ಮಾತ್ರ ಫಸ್ಟ್ ಇದಲ್ವಾ, ನಮ್ಗೆ ಸಭೆ ಗೊತ್ತಿರ್ಲಿಲ್ಲ. ತುಂಬಾ ನೋವಾಯ್ತದೆ ಹಸುಗೆ, ಸಿಂಸೆ ಏನಕ್ಕೆ ಅಂತ ಮಾಡುದು. ಆಮೇಲೆ ಎಲ್ಲ ದೂರದಿಂದ ಹಸುಗಳು ತಂದು ಅವೆಲ್ಲ ನಡ್ಕೊಂಬರಕ್ ಆಗ್ಲಿಲ್ಲ, ಆಟೋದಾಗೆ ಹುಷಾರ ತಂದು ಅಷ್ಟೇ. ಈಗ ಯಾವ್ದಾವ್ದು ದೇಸಿ ಗೋವುಗಳು ನಿಮ್ಮ ಹತ್ರ ಇದೆ ಹೇಳಿ? ನಮ್ಮ ಸ್ಥಳೀಯ ಹಳ್ಳಿ ಕರಿದೆ ಅಣ್ಣ, ಆಮೇಲೆ ಒಂದು ಗಿಡ್ಡ ಐತೆ, ಗುಜರಾತ್ ಕೆಂದಸ ಗೀರ್ ಅಂತಾರಲ್ಲ ಅದೈತೆ, ಗೀರ್ ಗೀರ್ ಅಂತ ಕೇಳಿನಿ ಕಪ್ಪ. ಗುಜರಾತ್ ಹೊಂದ್ಕೊಳ್ತವ ಇಲ್ಲಿಗೆ? ಮೊದ್ಲು ಕಷ್ಟ ಕಾಣ, ಒಂದ್ 2 ವರ್ಷ ಗಬ್ಬ ಆಗೋದಿಲ್ಲ, ಬಹಳ ಕಷ್ಟಪಟ್ಟೆ ನಾನು. ಅದೆಲ್ಲ ಒಂದ್ ಕಡೆ ಈ ಪೊಲೀಸ್ನವರು ಇಟ್ಕೊಂಡಿರೋ ಹಸುಗಳನ್ನ ತಕೊಂಬಂದ್ರಿ ಬಿಡ್ಸ್ಕೊಂಡು ಅಂತೇನೋ ಪೊಲೀಸ್ ಕಾರಣ. ಅಲ್ಲಿ ಸಂತ್ಯಾಗೆ ಈ ಕಸಾಯಿ ಕಣೆಗೆ ಹೋಗೋಬೇಕು, ಬೇರೆ ಕಡೆ ನಿಂತಿರ್ತವೆ, ಅಲ್ಲಿ ಹೋಗಿ ಒಂದೆರಡು ವ್ಯಾಪಾರ ಮಾಡ್ಕೊಂಡ್ ಬಂದೆ. ನೋಡವಾ ತಮ್ಲವಾ ನೋಡು, ಇದಲ್ವಾ ಈಗ ಕಷಾಯ ಕಾಣೆ ಹೊಡೆದ್ಬಿಡು ಹೊಡೆದ್ಬಿಡು ಕೊಂದ್ಬಿಟ್ಟು ಬಾಳ್ಕೆ ಬರೋನು ತಗೊಂಡ್ ಹೋಗಿ ಮಾರ್ಕತ್ತಾರಕ್ಕವ್ವ. ಅಂತದ ಹುಡ್ಕವ್ರಿ ಇವ್ರು ಹೋಗ್ಬಿಟ್ಟು ಅದಲ್ವಾ ಶಂಕರ ಕೇಳೋ ಅಲ್ಲಿಂದ ವಸಿ. ಅಣ್ಣ ಸಂತ್ಯಾಗ ಹೋದ್ರೆ ಎರಡು ಇರ್ತವೆ, ಒಂದು ಈ ಕಟ್ ನಾ ಮನೆ ಕಟ್ಟವು, ಇನ್ನೊಂದು ಇವಕ್ಕೆ ಕಡಿಯಕ್ ಹೋಗೋವು ಇರ್ತವೆ. ಅಲ್ಲಿ ಹೋದ್ರೆ ಎಲ್ಲ ನಿಮ್ಗೆ ಮುದಿ ಹಸುಗಳು ಎಲ್ಲ ಸಿಗ್ತವೆ, ಗೊಡ್ಡ ಹಸುಗಳು ಮುದಿ ಹಸುಗಳು ಹೋಗಿ ಇಟ್ಕೊ ಬರೋದಷ್ಟೇ. ಅವರು ಪೊಲೀಸ್ನವ್ರ ಏನಾದ್ರು ಪರ್ಮಿಷನ್ ತಗೋಬೇಕೆ? ನಾವು ಇಲ್ಲ ಅಣ್ಣ, ಈ ನಮ್ಮೂರ್ನಾಗಾದ್ರೆ ಬೇಡ. ಈ ನಾಗ್ಪುರಿಂದ ನಾವು ಗುಜರಾತ್ ಸುತ್ತಂದ್ವಲ್ಲ, ಅದಕ್ಕೆ ಪೊಲೀಸ್ನವ್ರದ್ದು ಕೋರ್ಟ್ ನವ್ರ ಪರ್ಮಿಷನ್ ಬೇಕಣ. ಈಗ ಹೋಗಿದ್ರ ತರಕ್ಕೆ ಹೂಕರ್ಣ ಹೋಗಿದ್ದೆ ಕಾರಣ. ಎಲ್ಲೆಲ್ಲಿ ಸುತ್ತಿದೀರಿ ಹಾಗಾದ್ರೆ ಹಸು ಹುಡ್ಕೊಂಡಾಗ ನೀವು? ಅಣ್ಣ ನಾಗ್ಪುರದಲ್ಲಿ ಸೇವಾಗ್ರಾಮ್ ಅಂತ ಐತೆ ಕಾರಣ, ಅಲ್ಲಿ ಇದ್ದು ಒಂದ್ ವಾರಗಟ್ಲೆ ನಮ್ಮ ಸ್ನೇಹಿತರೊಬ್ರು ಇದಾರೆ, ಅವ್ರು ಕರ್ಕೊಂಡು ಹೋಗಿದ್ದೆ ಕಾರಣ. ಅಲ್ಲಿ ಏನೇನ್ ಕಲ್ತ್ರಿ ಹೇಳಿ? ತುಂಬಾ ಕಲ್ತೆ ಕಾರಣ, ಹಸ ಗಿಡಕ್ಕೆ ಕೊಟ್ಟಿಗೆ ಬೇಕು ಅಂತಿಲ್ಲ, ಅವ್ರ ಯಾರ್ದು ಕೊಟ್ಟಿಗೆ ಇಲ್ಲ, ಹಸ್ಗಳು ಕಟ್ಟೋದು ಇಲ್ಲ, ಬಿಟ್ಬಿಡ್ತಾರೆ, ಒಂದ್ ಗುಡ್ಸ್ಲಾಕ್ ಕೂತಿರ್ತಾರೆ ಅಷ್ಟೇ. ಅದೇ ಅವು ಪಾಡ್ಗ ಮೇಕಳದ ಮೇಕ ಬರದ ಒಂದ್ ಸುಮ್ನೆ ಕಟ್ಟಿರ್ತಾರೆ ಅಷ್ಟೇ, ಆಚೆ ಹೋಗ್ತಿರ್ಲಿಂತ ಯಾವ ಆಚೆ ಹೋಗಲ್ಲ ಏನಿಲ್ಲ. ಬೆಳಗ್ಗೆ ಅಡ್ಕೊ ಹೋಯ್ತಾರೆ, ಸಂಜೆ ಅಡ್ಕೊ ಬರ್ತಾರೆ. ಹೆಂಗಸ್ರಿ ಎಲ್ಲ ಕೆಲಸ ಮಾಡೋದು, ಗಂಡಸು ಬರೀ ಮೇಯಿಸ್ಕೊಂಬರೋದೆ ಅಷ್ಟೇ. ಓಹೋ ನೆನಿತಾವ್ ಕಾರಣಕ್ಕ ಇದೊಳ್ಳೆ ಚೆನ್ನಾಗಿ ಹೇಳ್ತೀಯಕ್ಕವ್ವ. ಈ ಪ್ರಾಣಿಗಳಿಗೆ ಮಳೆ ಗುಡುಗು ಮಿಂಚು ಸಿಡ್ಲು ಅಂತ ಉಂಟಾ ಅನ್ಬಿಟ್ಟು ಈಗ ಸಿಕ್ಕಾಪಟ್ಟೆ ಮಳೆ ಬಂತು ಅಂತ ಇಟ್ಕೊ. ಕನಿಕರ ಚೆನ್ನಾಗದೆ ಪ್ರಾಣಿಗಳ ಹಂಗೆ ಪಾಪ, ನಿಂದು ಹೃದಯ ಚೆನ್ನಾಗದೆ ಕವ್ವ, ಪ್ರಾಣಿಗಳು ನಮ್ಮಂಗೆ ಅಲ್ವಾ ಅಂತ ಯೋಚನೆ ಮಾಡುತ್ತೆ. ಆದ್ರೆ ಪ್ರಾಣಿಗಳಿಗೆ ಈ ಮಳೆ ಗುಡುಗು ಮಿಂಚು ಅವೆಲ್ಲ ಏನಂತ ಲೆಕ್ಕಪ್ಪ, ಹೊಂದ್ಕೊಬಿಟ್ಟಿರ್ತವೆ ಕವ್ವ, ಅವು ಹೊಂದ್ಕೊಬಿಟ್ಟಿರ್ತವೆ. ಹಂಗಾಗಿ ತೊಂದ್ರೆ ಮಾಡಕ್ಕಿಲ್ವ ಅವರು? ಇಲ್ಲ ಕಣ, ದೊಡ್ಡಿ ಅಂತಾರಲ್ಲ ಹಂಗೆ ಕಾಣ ಈಗ ಅಂದ್ರೆ ಕಟ್ಟ ಮೇಯಿಸಲ್ಲ ಅವರು. ಇಲ್ಲ ಅಣ್ಣ, ಅದನ್ನ ನೋಡಿ ಕಲ್ತ್ಕೊಂಡ್ ಬಂದ್ರಿ. ಅದನ್ನ ನೋಡಿದ್ರೆ ಆದ್ರೆ ಇಲ್ಲಿ ಮಾಡೋದ್ ಕಷ್ಟ ಕಾರಣ, ಹಂಗೆ ಅಕ್ಕಪಕ್ಕದವರೆಲ್ಲ ಬೆಳೆ ಮಾಡಿರ್ತಾರೆ, ಬಿಡಕ್ಕಾದ ನಾವು ಅಲ್ಲಿ ಬೆಳೆ ಮಾಡೋರು ಇಲ್ವಾ? ಇಲ್ಲ ಕಾರಣ, ಅಲ್ಲಿ ಏನು ಬೆಳೆ ಇಲ್ಲ ಕಾರಣ, ಕಿಲೋಮೀಟರ್ ಗಟ್ಟಲೆ ಮಳೆ ಬಿದ್ದು ಕಣ. ಓ ಹಂಗಾಗಿ ಕವ್ವ, ಹಂಗಾಗಿ ಅಟ್ಕ ಹೋಯ್ತಾರೆ. ಅವಕ್ಕೇನ್ ದಾರ ಗಿರ ಕಟ್ಕೊಂಡು ಮುಗ್ರಾಣಿ ಕಟ್ಕ ಏನು ಕರ್ಕೋಗಿಲ್ಲ, ಸುಮ್ನೆ ಅಟ್ಕ ಹೋಯ್ತಾರೆ. ಮುಂದೆ ಹೋಯ್ತಿರ್ತವೆ, ಇವ್ರಿಂದ ಕಡೆ ಹೋಯ್ತಿರ್ತಾರೆ. ಅಲ್ಲಿ ಏನೋ ಕಾರಣ ಇರ್ತದೆ, ಏನೋ ಕಾರಣಾಂತರಗಳಿಂದ ಅಲ್ಲಿ ಬೆಳೆ ಬರ್ತಿರಲ್ಲ, ಹಂಗಾಗಿ ಬೇಜಲ್ ಬಿಟ್ಟಿರ್ತಾರೆ. ಅಂತ ಜಾಗದಲ್ಲಿ ಅದ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಹೈನುಗಾರಿಕೆ ಮಾಡ್ತಿರ್ತಾರೆ. ನಿಜ ನಿಜಕ್ಕಪ್ಪ ನಿಜ, ಅದ ಹಂಗಾಗೆ ಶುರು ಆಗ್ಬಿಟ್ಟದೆ ಅದು. ಅಲ್ಲ ಚೈತನ್ಯ ಅವ್ರೆ, ಈಗ ಉತ್ತರ ಭಾರತಕ್ಕೆ ಹೋಗಿ ನೀವು ಹಸುಗಳನ್ನೆಲ್ಲ ತಗೊಂಬಂದ್ರಿ, ಈಗ ನಂಗೆ ಒಂದು ಪ್ರಶ್ನೆ ಏನು ಅಂತಂದ್ರೆ, ಅಲ್ಲಿಂದ ಹಸುಗಳನ್ನ ಇಲ್ಲಿಗೆ ತಗೊಂಬಂದ್ರಲ್ಲ, ಅಲ್ಲಿಗೂ ಇಲ್ಲಿಗೂ ವಾತಾವರಣ ಎಲ್ಲ ವ್ಯತ್ಯಾಸ ಇರ್ತದೆ, ನಾವೀಗ ನಾವಿಲ್ಲಿದ್ದವರು ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ ಚಳಿ ಇರ್ತದೆ ಹಂಗೆ, ಆ ಹಸುಗಳನ್ನ ಇಲ್ಲಿ ತಕೊಂಡ್ರೆ ಅವು ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಂಡವೆ ಅಂತ. ಕಷ್ಟ ಕಾರಣ ಎರಡು ವರ್ಷ ಆಯ್ತು ಅಂತ ಹೇಳಿಲ್ವಪ್ಪ ಮೊದ್ಲು ಬಂದಾಗ ಹೆಂಗಾಯ್ತು ಕೇಳ ಹೊಸ ಹೇಳ್ತಾವ್ರಲ್ಲ ಹಂಗೇನ ಮೊದ್ಮೊದ್ಲು ಬಂದವು ಒದಿತಿದ್ವು ಹಾಲ್ ಕೊಡ್ತಿರ್ಲಿಲ್ಲ ಗಾಬರಿ ಅವಕ್ಕೆ ಬೇಗ ಕರ ಹಾಕೊಂಡ್ಬಿಟ್ಟು ಕರ್ನು ಸೇರಿಸ್ಲಿಲ್ಲ ಒಂದಸ ಅಂತವೆಲ್ಲ ಆಯ್ತು. ಒಂದು ಸೇರಿಸ್ತೆ ಮತ್ತೆ ಹೂಕಣವ ಕರ ಹೆಂಗ ನಾವು ತಿಂಡಿ ಮಾಡಿಕೊಂಡು ಮೂರ್ ತಿಂಗಳು ಕರೆದ ಕಾರಣಕ್ಕೆ ಆಮೇಲೆ ಹಾಲೆ ಹೆಂಗಿಸ್ಕೊಬಿಡ್ತು ಒಟ್ಟಾರೆ ಇರ್ಲದು ಕರ ಹೆಕ್ಕಿದ್ರೆ ಕರ ಸೇರ್ಸಲ್ಲ. ಈಗ ಕಮಲವ್ವ ಈ ಚೈತನ್ಯವ್ರಿಗೆ ಹೇಳ್ತಿರೋದು ನೋಡಿದ್ರೆ ಅವ್ರಿಗೆ ಈ ದನ ಕರುಗಳ ಮೇಲೆ ಎಷ್ಟೊಂದು ಪ್ರೀತಿ ಅದೆ ಅಂತ ಅನಿಸ್ತದೆ ಅಲ್ವಾ. ಕಸಾನೆ ಕಾನೆಗೆ ಒಡೆಯುವಂತ ಹಸುನು ಹೋಗಿ ತಗೊಬಂದವ್ರೆ, ಆಮೇಲೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಹಸುಗಳು ಹಿಡ್ಕೊ ಬಂದವ್ರೆ, ಅವು ಎರಡು ವರ್ಷ ಆಯ್ತಂತೆ ಹೊಂದ್ಕೊಳಕ್ಕೆ. ಅಲ್ಲಿವರ್ಗ್ ಸಾಕ್ಬೇಕಾದ್ರೆ ಇಷ್ಟು ಕಷ್ಟ ಅವ, ನೀವು ಸುಮ್ನೆ ಆಯ್ತಾ? ಈಗ ನೀವು ಅದನ್ನೆಲ್ಲ ನೆಟ್ಟಲ್ಲಿ ನೋಡಿದ್ರಿ ಕೆಲಸ ಮಾಡ್ತಿರೋ ಜಾಗದಲ್ಲಿ, ಆಮೇಲೆ ನಂಗೆ ಆಸಕ್ತಿ ಹುಟ್ಟಿತು ಅಂತ, ಇದು ಬರೀ ಆಸಕ್ತಿ ಮಾತಾಡಲ್ಲ, ಇದು ನಿಮ್ಗೆ ಆ ಪ್ರಾಣಿ ಮೇಲೆ ಪ್ರೀತಿ ಹುಟ್ಟದೆ ಅದಕ್ಕೆ ಇದು ಇದೆಲ್ಲ. ಅಲ್ಲ ನೀವೀಗ ಕೆಲಸ ಮಾಡ್ತಾ ಇದ್ದೆ ಅಂದ್ರಿ ಅಲ್ವಾ, ನೀವು ಹಸು ಯಾಕೆ ಸಾಕಿದ್ರಿ ಅಂತ. ಅದೇ ಕಣಕ ಇವೆಲ್ಲ ಬುಕ್ ಓದಿದ ನಾಳಕ ಅದರಲ್ಲಿ ವಿಷಯ ಆಗ್ತಾರೆ ರೈತರು ಅಂತ, ಈ ಕೃಷಿ ಮಾಡಕ್ಕೆ ಗೊಬ್ಬರ ಬೇಕು, ಗೊಬ್ಬರಕ್ಕೆ ನಾಟಿ ಹಸು ಗೊಬ್ಬರವೇ ಬೇಕು ಅಂತ ಓದ್ದೆ. ಅವಾಗ ಅನ್ಕೊಂಡೆ ನನ್ನ ಹಾಲು ಕುಡಿಯಲ್ಲ ಕಣಪ್ಪ, ಈ ನಾಡ ಹಸು ತಂದ್ಮೇಲೆ ಹಾಲು ಕುಡಿಬೇಕು ಅಂತ ಒಂದು ಎರಡು ವರ್ಷ ಕಾಲ ಹಾಲು ಕುಡಿಯಕ್ ಬಿಟ್ಬಿಟ್ಟಿದ್ದೆ. ಆಮೇಲೆ ನನ್ನ ಮಗ ಹುಟ್ಟಿದ ಅವನು ಸ್ವಲ್ಪ ಹಾಲು ಬೇಕಾಗಿತ್ತು, ಮೊದಲನೇ ತಿಂಗಳಿಂದಾನೆ ಸ್ವಲ್ಪ ಹಾಲು ಕಮ್ಮಿ ಆಗಿತ್ತು, ಅವಾಗ ನಮ್ದೇ ಹಸ ಇತ್ತಲ್ಲಕ ಅದರದೇ ಹಾಲು ಕೊಡಕ್ ಶುರು ಮಾಡಿದೆ. ಅದು ನಾಡಸ ಜಾಸ್ತಿ ಹಾಲು ಕೊಡ್ತಿರ್ಲಿಲ್ಲ, ಕಾಲು ಲೀಟರ್ ಅರ್ಧ ಲೀಟರ್ ಕೊಡ್ತಿತ್ತು, ಸಾಲ್ತಿರ್ಲಿಲ್ಲ. ಅದಕ್ಕೆ ಇನ್ನೊಂದು ಹಸ ತರವ ಇನ್ನೊಂದು ತರವ ಅಂತ ಹಿಂಗ ಆಯ್ತು ಬೆಳಕೊಂಡ್ ಕೂತ್ಕೊಂತಾರೆ. ಒಂದು ಅಂತ ಶುರು ಮಾಡಿದ್ರಕವ ಇರೋ ಚೈತನ್ಯವ್ರೆ, ಅದೇ ಆಮೇಲೆ ತಾನಾಗಿ ಎಳ್ಕೋಯ್ತದೆ ಅದೇ ರಸ್ತೆಲಿ, ಅದು ಅದೇ ದಾರಿಲಿ ಕರ್ಕೋಗದೆ. ಈಗ ತಿನ್ನು ತಿಳ್ಕೊಳ ಇರವ ಅವ್ರು ಹೇಳ್ತಾ ಇರೋದು, ನಮ್ಗೆ ಹೇಳ್ತಿರೋ ಮಾತು ಅದು ಹೊರಗನ್ ಮಾತು, ಸಾಕ್ತಾವ್ರಲ್ಲ ಅದು ಒಳಗನ್ ಪ್ರೀತಿ. ಪ್ರೀತಿ ಪ್ರೀತಿ ಈಗ ಬರೀ ಪ್ರೀತಿ ಅಲ್ಲ, ಈಗ ಸಾಕದು ಕಷ್ಟ ಐತೆ. ನಾವೇನ್ ಅನ್ಕೋತೀವಿ, ಹಸು ನೋಡಿದ್ರೆ ಒಂದಿಷ್ಟು ಮೇಯಕ್ ಬಿಡೋದು ಇಲ್ಲ ಮೇವ್ ಹಾಕೋದು ಹಾಲ್ ಕರ್ಕೊಳ್ಳೋದು ಅಂತ, ಅಷ್ಟ್ ಸುಲಭನಾ? ಏನೆಲ್ಲ ಕಷ್ಟಗಳಿತ್ತು ಅದನ್ನು ಹೊಸಿ ಹೇಳಿ, ನನಗ್ ಬೇಕಾಗಿಲ್ಲ ಜಿಂಕರಣ ನನಗ್ ಬೇಕು ಹೇಳಿ. ನೋಡಿದ್ರಣ ಹಳ್ಳಿಗಳಲ್ಲಿ ನೀವು ದನ ಮೇಯಕ್ ಬಿಡೋದು ಬಹಳ ಕಷ್ಟ ಕಾರಣ, ಅಕ್ಕಪಕ್ಕದವ್ರೆಲ್ಲ ಬೆಳೆ ಮಾಡ್ಬಿಟ್ಟಿರ್ತಾರೆ, ಅಡ್ಕೊಳೋ ಕೈಕಿಲ್ಲ, ಅವು ನುಗ್ಬಿಟ್ಟು ಮೇದ್ ಬಿಟ್ಟು ನಮ್ಗೆ ಬೈತಾರೆ, ಇಂಥ ಕಷ್ಟ ಇರ್ತ ಕಾರಣ. ಆಮೇಲೆ ಅದಕ್ಕೇನಾರು ತೊಂದರೆ ಆಗಿದ್ರೆ ಅದಕ್ಕೆ ಕಾಯಿಲೆ ಬತ್ತೋ ಕಾರಣ, ಮನ್ಸಂಗಿಂದ ಅಷ್ಟೇ ಕಾಯಿಲೆ ಬರ್ತವೆ. ನಿಮ್ಗೆ ಗೊತ್ತಲ್ಲ, ಈಗ ಎಲ್ಲ ಬೇಡದರ ಹುಲ್ಲೆಲ್ಲ ಹಾಕ್ತಾರೆ, ಬೇಡದರ ಆಹಾರ ತಿನ್ನಿಸ್ತಾರೆ ಹಸುಗಳಿಗೆ, ಅದಕ್ಕೂ ಕಾಯಿಲೆ ಬೀಳ್ತವೆ ಈಗ ಹೂವೆ. ಈಗ ನೀವ್ ಹೇಳಿದ್ರಲ್ಲ ಈಗ ಇಲ್ಲಿ ಜಮೀನ್ಗಳಿಗೆಲ್ಲ ಒಟ್ಟಾಯ್ತವೆ ಹಂಗೆ ದುಡ್ಡಿ ಕಂಡಂಗ್ ಬಿಡೋಕಾಗಲ್ಲ ಅಂತ, ಈಗ ಅಷ್ಟು ಹಸು ಸಾಕಂಡಿದಿರಲ್ಲ ಅಷ್ಟಕ್ಕೂ ಮೇವೆಂಗ್ ಹೊಂದಾಣಿಕೆ ಮಾಡ್ತೀರಿ ಅಣ್ಣ? ಈಗ ನಾನು ಮೈಸೂರು ಈ ಗೆಜ್ಗಳಿದಲ್ಲ ಅಣ್ಣ, ಅದ್ರಲ್ಲಿ ಎಲ್ಲ ಸೈಟ್ಗಳಾಗ್ಬಿಟ್ಟವೆ, ಅಲ್ಲಿ ಯಾರು ಬೆಳೆ ಮಾಡಿಲ್ಲ ಕಣ. ಒಂದ್ ಎರಡ್ ಕಿಲೋಮೀಟರ್ ಗಟ್ಟಲೆ ನಿಮ್ಗೆ ಮಳೆ ಬಿದ್ದದೆ, ಮೇಯಿಸ್ಕೊಂಬರ್ಬೋದು. ಮತ್ತೆ ಅಲ್ಲಿ ಕೆರೆ ಐತೆ, ಕೆರೆ ಸುತ್ತಮುತ್ತಲು ಜನ ಗದ್ದೆ ಮಾಡ್ಕೊಂಡು ಹುಲ್ಲಾಕ್ ಬೆಳೆದೆ ಕೆಲಸ ಅವ್ರದ್ದು, ಅಲ್ಲಿ ಹುಲ್ ತಗೋಬರ್ತೀನಿ ಮೇಯಿಸ್ತೀನಿ. ಈಗ ಮೇಯ್ಸಕ್ ನೀವೇ ಹೋದ್ರಿ ಚೈತನ್ಯವ್ರೆ? ಇಲ್ಲ ಕಾರಣ ಆಡೋರ್ ಕಾರಣ ಆಡ್ಬೇಕು. ನೀವು ಕೆಲಸ ಮಾಡ್ತಾ ಇದೀರಪ್ಪ ಬೆಂಗಳೂರಲ್ಲಿ, ಅದೇ ಅಂತ ನಾನು ಇಲ್ಲ ಅಣ್ಣ, ಬೇರೆ ಕೆಲಸ ಎಲ್ಲ ಮಾಡ್ಕೋತೀನಿ, ಮೇಯ್ಸಕ್ ಒಂದು ಹೈಕಿಲ್ಲ, ಕೆಲಸ ಬಿಟ್ಬಿಟ್ಟಿರಕ್ಕದ್ದಪ್ಪ ಏನವ ಕಾಮಲವ ಅಲ್ವಾ ನೋಡಿ, ಇವ ಅಲ್ಲೂ ಕೆಲಸನು ಮಾಡ್ಕೊಂಡು ಸಾಕ್ತಾರಲ್ವಾ ಬೇಕಾಗಿರೋದು ಜನರಿಗೆ. ಬಿಡು ತಿಳ್ಕೊಬೇಕು ಇದ, ಅವರೇ ಹಾಲು ಕಲಿಯೋದು ಕಲ್ತರು. ಆಮೇಲೆ ಸಣ್ಣ ಪುಟ್ಟ ತೊಂದರೆಗಳಿಗೂ ಎಲ್ಲ ಇವರೇ ಔಷಧಿ ಮಾಡ್ಕೋತಾರ. ತಕ್ಕಳಪ್ಪ ರಾಜಣ್ಣ, ಅದಕ್ಕೆ ಆಯುರ್ ಇವ್ರ ಇಲ್ವಾ? ಎಂತದ್ದು ವೆಟರ್ನರಿ ಡಾಕ್ಟರ್ ಯಾರಲ್ಲ ಸಮೀಕ್ ಅವ್ರು ಬರ್ಬೇಕಲ್ಲ, ಅವ್ರು ಬರಗನ್ ಕಾಯ್ಕದ್ದಣ. ಅವ್ರೆಲ್ಲ ದೂರದ ಇರ್ತಾರ ಪಾಪ, ಅವ್ರು ಅವ್ರಿಗೆ ಎಷ್ಟು ಹಸ್ಕಳಿರ್ತಾವ ನೋಡಕ್ಕೆ, ನಾವು ಸಿ ತಿಳ್ಕೊಂಡ್ರೆ ಒಳ್ಳೇದಲ್ವೇ. ಎಲ್ಲಾನ ಅವ್ರು ಕಾಯ್ಕದ್ದ ಸಣ್ಣ ಪುಟ್ಟೋಗಿ ನಾವೇ ಔಷಧಿ ಮಾಡಿ ಕೊಡ್ಬೇಕಪ್ಪ. ಏನೇನ್ ಮಾಡ್ತೀರಿ ಆತರ ಹೇಳಿ ಹೊಸಿ? ಅದೇ ಈಗ ಈ ಹಸಿರು ಔಷಧಿ ಅಂತ ಮಾಡ್ತಾರಣ್ಣ, ಹಸಿ ಕಲ್ತ್ಕೊಂಡಿದೀನಿ ನಮ್ ಡಾಕ್ಟರ್ ಒಬ್ರವ್ರೆ. ಏನೆಲ್ಲ ಹಾಕ್ತಿರಿ ಹಸಿರು ಔಷಧಿಗೆ? ಯಾವ್ಯಾವ ಸೊಪ್ಪು ನಮ್ಗೆ ಅಣ್ಣ ಅಡ್ಗೆ ಮನೆ ಏನ್ ಸಿಗೋದು ಅದ್ನೇ ಹಾಕದ್ ಕಾರಣ, ಹೊಸ್ತಾಗೆ ಹುಡ್ಕೊಂಡ್ ಬರಕಿಲ್ಲ ನಾವು. ನಮ್ಮ ಗುರುಗಳೊಬ್ರವ್ರೆ ಕೃಷ್ಣಾರೆಡ್ಡಿ ಅಂತ ಡಾಕ್ಟರ್ ಅವರು, ಅವ್ರು ನಮ್ಗೆಲ್ಲ ಹೇಳ್ಕೊಡ್ತಾರೆ. ಏನ್ ಅಡಿಗೆ ಮನೇಲಿ ಸಿಗೋದು ಅಂದ್ರೆ ಕೊತ್ತಂಬರಿ, ಜೀರಿಗೆ ಕಣ, ಜೀರಿಗೆ, ಮೆಂತ್ಯ, ಅವೆಲ್ಲ ಬೇಕಷ್ಟು ಇದಾಗತ್ತೆ ನಿಮ್ಗೆ. ಹೊಟ್ಟೆ ಒಬ್ರಿಗೆ ಜೀರಿಗೆ ಕೊಡೋದು, ಜೀರಿಗೆ, ಕಾಳುಮೆಣಸು, ವೀಳ್ಯದೆಲೆ ಎಲ್ಲ ಕುಟ್ಬಿಟ್ಟು ತಿನ್ಸೋದು ಬೆಲ್ಲ ಜೊತೆಗೆ. ವಾಸಿ ಅದ ಚೈತನ್ಯವ್ರೆ ಆಗ್ದೆ ಅಣ್ಣ, ಪರವಾಗಿಲ್ವಲ್ಲ ಇದು, ಇದೆ ಹೆಂಗ್ ಕಂಡು ಹಿಡ್ಕೊಂಡ್ರಿ? ಡಾಕ್ಟರ್ ಹೇಳಿದ್ರ? ಕಮಲವ್ವ ಈಗ ನಾವು ಮಾತ್ರ ರುಚಿ ರುಚಿಯಾಗಿ ಮಾಡ್ಕೊಂಡು ಉಪ್ಪೆಸರು ಖಾರಕ್ಕೆ ಎಲ್ಲ ಹಾಕತ್ತಿರುವ ಜೀರಿಗೆ, ಆಮೇಲೆ ಮೆಣಸು, ಬೆಳ್ಳುಳ್ಳಿ, ಆಮೇಲೆ ಈ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಅರ್ದ್ಬಿಟ್ಟು ನುಂಕತೀವಿ. ಎಲ್ಲ ಔಷಧಿನೇ ಕಣ, ಹಸುಗಳಿಗೆ ನಾವು ಕೇಳವ ಅವ್ ಕಾಯಿಲೆ ಬಂದ್ರು ಜ್ವರ ಬಂದ್ರು ಮಾತಾಡಕ್ಕಿಲ್ಲ ಅಂದ್ಬಿಟ್ಟು ನಾವ್ ಕೇಳ್ತೀವ ಇವ್ರ ಅದನ್ನ ಅರ್ಥ ಮಾಡ್ಕೊಂಡವ್ರಲ್ಲವಾ. ಹಾ ಸರಿ ಚೈತನ್ಯ ಅವ್ರೆ, ನಿಜವಾಗ್ಲು ನಿಮ್ನ ಒಪ್ಲೇಬೇಕು ಅನ್ಬಿಡಿ. ಆಮೇಲೆ ಇಲ್ಲಿನೆಲ್ಲ ಕಲ್ತ್ರಿ ನೀವ್ ಹೇಳಿ. ಆಮೇಲೆ ಅಣ್ಣ ಇದು ಹೋಮಿಯೋಪತಿ ಅಂತಾರ ಅಣ್ಣ, ಅದು ಓಸಿ ಹೇಳ್ಕೊಟ್ರ ಕಣ ನಮ್ ಡಾಕ್ಟ್ರು. ಸಣ್ಣ ಪುಟ್ಟ ಕಾಯಿಲೆಗೆ ನಾವೇ ಒಂದು ನೋಡ್ ತಕ್ಷಣ ಪಟ್ಟಣ ಔಷಧಿ ಕೊಟ್ಬಿಟ್ರೆ ಒಂದ್ ಎರಡ್ ಗಂಟೆ ಸರ್ ಹೋಯ್ತವೆ. ಬಿಟ್ಬಿಟ್ರೆ ಹಂಗೆ ಡಾಕ್ಟರ್ ಕರ್ಸ್ಬೇಕಾಯ್ತದೆ, ಬಿದೈತವೆ ಕೆಳಗಡೆ ಹಸ್ಗಳ. ಅದಕ್ಕೀಗ ಏನೋ ಬರ್ತದಂತಲ್ಲ ಕಾಲ್ ಬಾಯಿ ಜ್ವರ ಅದಕ್ಕೆಲ್ಲ ಐತೆ ಕಣವ. ಈಗ ಇವರು ಹೇಳ್ತಿರೋ ಪದಾರ್ಥಗಳು ನೋಡಿದ್ರೆ ಮನುಷ್ಯರು ತಿನ್ನೋದ್ನೇ ಹಸುಗಳಿಗೂ ಕೊಡ್ತಾವ್ರಿ ಇವರು, ತಾರತಮ್ಯ ಮಾಡ್ತಾ ಇಲ್ಲ. ಹಂಗಂದ್ಬಿಟ್ಟು ಹುಲ್ ತಿನ್ನಿಸ್ತಾ ಇಲ್ಲ ಅಂತ ಅಲ್ಲ, ಏನಾದ್ರೂ ಹುಷಾರ್ ತಪ್ಪದಾಗ ಈ ತರ ಏನೋ ಒಂದು ನಾಟಿ ಔಷಧಿ ತರ ಮಾಡ್ಕೊಂಡು. ಈಗ ಹಸುಗೆ ಬೇಕಾದ ನೀವ್ ಏನೆಲ್ಲ ಬೆಳ್ಕೋತೀರಾ ಹೇಳಿ. ಹುಲ್ಲು ಅಣ್ಣ, ಹುಲ್ಲು ಒಂದ್ ನಾಲ್ಕೈದು ತರ ಬೆಳಿತೀನಿ ಕಣ. ಆಮೇಲೆ ಅಕ್ಸೆ ಸೊಪ್ಪು ಬೇಕು, ಅಕ್ಸೆ ನುಗ್ಗೆ, ಆಮೇಲೆ ಈ ಬೆರಕೆ ಕಾಳು ಸಿಗ್ತದೆ ನಾವು ಆರಂಭಿಸಿ, ಒಂದ್ 20 ರೂಪಾಯಿ ಸಿಗತ್ತೆ, 16-20 ರೂಪಾಯಿ ಸಿಗತ್ತೆ, ಸೀಸನ್ ಮೇಲೆ ಡಿಪೆಂಡ್. ಅದ್ ತಂದು ಊರ್ ಮೇಲೆ ಚೆಲ್ಬಿಟ್ರೆ ಅದು ಬೆಳ್ಕತ್ತವೆ, ಎಲ್ಲ ಕೂದು ಕೂದು ಮೇಯ್ಸದು ಒಟ್ಟಿಗೆ. ಆಮೇಲೆ ಸಾಮಾನ್ಯವಾಗಿ ಕೊಡ್ತಾರಲ್ಲ ಚೈತನ್ಯ, ನಾವೆಲ್ಲ ಕೊಡ್ತೀವಲ್ಲ ಈ ಇಂಡಿಯಾ ಅವೆಲ್ಲ ಏನ್ ಕೊಡಕ್ಕಿಲ್ವ? ಹೆಂಗೆ ಹೆಂಗೆ ಅಂದ್ರೆ ನಮ್ಮ ಹಾಲ್ ತಗೋತಾರಲ್ಲ ಅವ್ರಿಗೆ ಎಣ್ಣೆನೂ ಬೇಕಾಯ್ತದೆ, ನಾನೇ ಹೋಗಿ ಎಣ್ಣೆ ಹರಿಸ್ತೀನಿ ಕಡ್ಲೆಕೆಣ್ಣೆ, ಅದೇ ಹಿಂಡಿ ಕೊಡ್ತೀನಿ. ಇನ್ನು ಭೂಸ ಎಲ್ಲ ನಮ್ಮ ಮನೆ ತವೆ ಗೋಧಿ ಫ್ಯಾಕ್ಟರಿ ಐತೆ, ರವೆ ಫ್ಯಾಕ್ಟರಿ ಅಲ್ಲಿ ಸಿಗ್ತೈತೆ. ಆಮೇಲೆ ಕಡ್ಲೆ ಹುಟ್ಟು ಅಲ್ಲಿ ಫ್ಯಾಕ್ಟರಿ ಐತೆ ಸಿಗುತ್ತೆ. ಇನ್ನು ಜೋಳ ಮಾತ್ರ ಅಲ್ಲಿ ಜೋಳ ಮಾತ್ರ ಮುಚ್ಚಿ ಮಾಡ್ಕೋತೀನಿ ಕಣ ಆರಂಭಿಸ್ ಅಂದ್ಬಿಟ್ಟು. ಹುಲ್ಲು ನೀವೇ ಬೆಳ್ಕೋತೀರಾ ವಸಿ? ಸುಮಾರು ಬೆಳಿತೀನಿ ಕಾಣ, ತರಬೇಕಾಯ್ತು ಸಾಲಲ್ಲ. ಜೋಳದ ಕಡ್ಡಿ ಎಲ್ಲ? ಜೋಳದ ಕಡ್ಡಿ ಸಿಗಲ್ಲ ಕಾಣ, ಹುಲ್ ಬೆಳ್ಕತ್ತೀವಿ ಅಷ್ಟೇ. ಹೈಬ್ರಿಡ್ ಹುಲ್ಲು ಅದೇ ಕಣಕ್ಕ, ಕೆಲವು ಪೀಡ್ಸ್ ಗಳಲ್ಲಿ ಯೂರಿಯಾ ಕರಿತಾರೆ ಕಣಕ್ಕ, ಅದಕ್ಕೆ ತರಲ್ಲ ಕಣಕ್ಕ. ಈಗ ಚೈತನ್ಯ ಅವರು ನೀವೊಂದು ಹೇಳಿದ್ರಿ, ನಾನು ಹಾಲ್ನೇ ಕುಡಿದಿರ್ನಿಲ್ಲ ಒಂದಷ್ಟು ವರ್ಷ, ಆಮೇಲೆ ನಾಟಿ ಹಸು ತಂದ್ಬಿಟ್ಟು ಆಮೇಲೆ ಕುಡದೆ ಅಂದ್ರಲ್ಲ, ಅದೇನು ವಿಷ ಅಂತಂದ್ರೆ ನೀವು ವಿಷ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಹಂಗಂದ್ರೆ ಏನ? ಅದೇ ಕಾರಣ ಈಗ ಯೂರಿಯಾಗ್ ಬೆಳಿತಾರೆ ಅಂದ್ರೆ ಈ ರೀತಿ ರಾಸಾಯನಿಕ ವಸ್ತುಗಳೆಲ್ಲ ಇರ್ತವಲ್ಲ, ಅದೇ ಶರೀರಕ್ಕೆ ಆರೋಗ್ಯಕ್ಕೆ ವಸಿ ಅಂತ ಕೊಡ್ತವೆ. ಅದೊಂದೇ ಅಲ್ಲ ಕಾರಣ, ಈಗ ಹೊರದೇಶಗಳಲ್ಲಿ ನೋಡೋರೆ ನಮ್ ನಾಡ ಸೋಲೆ ಉತ್ತಮ ಅಂತ, ಈ ಸೀಮೆ ಸೋಲು ಆರೋಗ್ಯಕ್ಕೆ ಒಳ್ಳೇದಲ್ಲ, ಶುಗರ್ ಬತ್ತೆ ಅಂತ ಹೇಳ್ತಾರೆ ಕುಡಿದ್ರೆ ಅದು. ಈಗ ವಸಿ ಹಾಲನ್ ಉತ್ಪಾದನೆ ತುಪ್ಪ ಗಿಪ್ಪ ಮಾಡ್ತೀರಾ ಹೆಂಗೆ? ನಮ್ಗೆ ಅಲ್ಲೇ ಬಂದ್ ತಗೋದ್ರ ಕಾರಣ ಹಾಲು ಎಷ್ಟ್ ಮಾರ್ತೀರಿ ಓಲಿ? ಲೀಟರ್ 80 ರೂಪಾಯಿ ಕಣಕ. ಎಂಬತ್ತು ರೂಪಾಯಿ ಕೊಡ್ತಾರೆ ಅಂದ್ಬಿಟ್ಟು ಹಸು ಕಟ್ಟಕ್ಕಿಲ್ಲ ನಾನು. ಈಗ ಇವ್ರಿಗಿರೋ ಪ್ರೀತಿ ನನಗೂ ಗೊತ್ತಾದೆ, ಇವನು ಹಸ ಕಟ್ಬಿಟ್ಟು ಕೆಂಪು ಸತ್ ಬಿಡ್ಲಿ, ಆಮೇಲೆ ಇವನ್ ಇಲ್ವಾ ಮೀಸಲ್ಬಿಟ್ಟು ನಾನು ಹಾಕ್ತೀನಿ. ಆಮೇಲೆ ಇವನ್ಗೆ ಬೆಣ್ಣೆ ಮೊಸರು ತುಪ್ಪ ಎಲ್ಲ ತಿಂತಾನೆ ಕೂತ್ಕೊಂಡು. ತಡಿ ಅಪ್ಪ ವಸಿ, ಹಾಲೇ 80 ರೂಪಾಯಿ ಅಂದ್ರೆ ಇನ್ನೇನ್ ಮಾಡ್ತೀರಿ ಹೇಳಿ? ಹಾಲು ಇದ್ರಲ್ಲಿ ನೀವು ಅದೇ ತುಪ್ಪ ಮಾಡ್ತೀನಿ. ಈಗ ಸೀಸನ್ ಅಲ್ಲಿ ಹಾಲು ಜಾಸ್ತಿ ಆಯ್ತದೆ, ಹುಲ್ ಇರ್ಬೇಕಾರೆ ಮಾಡಿದ ಮೇಕಂ ಬತ್ತಲ್ಲ, ಹುಲ್ ಜಾಸ್ತಿ ಇದ್ದಾಗ ಹಾಲು ಜಾಸ್ತಿ ಬರ್ತದೆ, ಅವಾಗ ತುಪ್ಪ ಮಾಡಿ ಒಂದ್ 200 ರೂಪಾಯಿ ಮಾರ್ತೀನಿ ತುಪ್ಪನ. ಹ್ಮ್ ಕಣವ, ಈಗ 30 ಜಾನುವಾರುಗಳಂದ್ರಲ್ಲ, ಜಾಗ ಎಲ್ಲಿ ಮಾಡ್ಕೊಂಡಿದ್ದೀರಿ? ಹೆಂಗೆ ದೊಡ್ಡದಾಗೆ ಮಾಡ್ಕೋಬೇಕಲ್ಲ? ದೊಡ್ಡದಾಗೈತೆ ಕಾರಣ ಕೊಟ್ಟಿಗೆ. ಹೌದಾ? 3 ಎಕರೆ ಜಾಗ ಐತೆ, ದೊಡ್ಡದಾಗ ಕೊಡುಗೆ ಕಟ್ಟಿದೀನಿ. ಓ ಪರವಾಗಿಲ್ಲ, ಹಂಗಾರೆ ಹಂಗಿರ್ಬೇಕು. ಒಂದ್ ಕಡೆಗೆ ಹೋಗಂಗೆಲ್ಲ ಮಾಡ್ಕೊಂಡಿದ್ದೀರಾ? ಹೂ ಕಣಕ, ಗಂಜ್ಲಗೆ ಗೇಟ್ ವಾಲ್ ಮಡಗ್ಬಿಟ್ಟಿದೀನಿ ಕೊಟ್ಟಿಗೆ, ರಾತ್ರಿ ಗೇಟ್ ವಾಲ್ ಬಂದ್ ಮಾಡ್ಬಿಟ್ರೆ ಬೆಳಗ್ಗೆ ತುಂಬಿಕೊಂಡಿರ್ತದೆ, ಅದ್ ನಾನು ಚೌರ್ಗೆ ತುಂಬಿಕೊಂಡು ಡ್ರಮ್ ಹುಯ್ಕೋತೀವಿ, ಅದನ್ನು 20 ರೂಪಾಯಿ ಕೊಟ್ಟು ತಗೋತಾರೆ. ಹೂ ಕಣಕ, ಅದು ಒಳ್ಳೆ ಗೊಬ್ಬರ ಕಣಕ, ಅದು ಇಲ್ಲ 1 ಲೀಟರ್ ಕಣಕ. ಬಂದ್ಬಿಡವ ತುಂಬ್ಕೊಂಡೋಗುವೆ, ಒಂದ್ ಜಗ್ ಅಂದ್ರೆ ನೀನ್ ಒಂದ್ ಬಿಂದಿಗೆ ಅಂತ ಇದೀಯಲ್ಲ, ಬಕೆಟ್ ಎತ್ಕೊಂಡೋಗು. ಗಂಜಲ ವೇಸ್ಟ್ ಮಾಡ್ತೀವಿ ನೋಡೋಣ, ಇನ್ಮೇಲೆ ತಗೊಂಡೋಗಿ ರಾಜಣ್ಣ ಈ ತಿಳ್ಕೊಬಿಡು, ಬಿಂದಿಗೆ ಎಲ್ಲ ಬಕೆಟ್ ಎಲ್ಲ ತುಂಬ್ಕೋಗಿ ತಗೊಂಡೋಗಿ ಇವ್ರ ಗುಂಡಿಗೆ ಊದ್ಬಿಟ್ಟು ಬರೋ, ದುಡ್ಡು ಕೊಡ್ತಾರೆ ಅಲ್ವಾ? ನಮ್ಮಲ್ಲಿ ಎಲ್ಲಪ್ಪ ಇದ್ದವು ನಾಡಸ್ತು ಸಿಕ್ಕಿಲ್ಲ ಕಣ್ಬಿಡಿ, ಆ ಮಾತ್ ಬೇಡ. ಇನ್ ಯಾಕೆ ಚೌರ್ಗೆ ತಗೊಂಡ್ಬಿಡವ ರಾಜಣ್ಣ ಕರ್ಕೊಂಡು ಬಕೆಟ್ ಒಂದ್ 2 ಬಕೆಟ್ ತಗೋಬಿಟ್ಟು ಹೊಂಟೋಗ್ಬಿಡವ ಅಂತ ಇದ್ದೀನಿ ನಾನು. ಆಮೇಲೆ ಜೀವಮೃತ ಮಾಡಕ್ಕೆ ಹಸಿ ತೊಪ್ಪೆ ತಗೊಂಡಿದ್ರು ಕಣ, ಅದ 5 ರೂಪಾಯಿ ಹಂಗ್ ಕೊಡ್ತೀನಿ ಕಣಕ. ಆಮೇಲೆ ಮಜ್ಜಿಗೆ ಕೊಡ್ತೀನಿ ಕಣಕ. ಈ ಗೋಕೃಪ ಅಮೃತ ಅಂತ ಒಂದು ಹೆಪ್ ಮಾಡಿದಾರೆ ಈ ಸೂಕ್ಷ್ಮ ಜೀವಿಗಳದು, ಅದಕ್ಕೆ ಮಜ್ಜಿಗೆ ಬೇಕು ಮಾಡಕ್ಕೆ, ಅದು ಮಜ್ಜಿಗೆ ತಗೊಂಡೋಯ್ತಾರೆ, ಅದಕ್ಕೆ 20 ರೂಪಾಯಿ ಕೊಡ್ತೀನಿ ಕಣಕ. ಇವ್ರೊಂಥರ ಮಲ್ಟಿ ಪರ್ಪಸ್ ಅಂತಿದ್ರಲ್ಲವಾ, ಆ ಮಿಶ್ರ ಬೇಸಾಯ ಅಂತ ನಮ್ ಸುಬ್ಬಣ್ಣ ಅವಾಗವಾಗ ಹೇಳ್ತಿದ್ರಲ್ಲ, ಹಂಗೆ ಒಂದ್ರಲ್ಲೇ ಎಷ್ಟ್ ತರದ್ ಮಾಡ್ತಾವ್ರೆ ನೋಡು. ಇನ್ನ ಅದಕ್ಕೆ ನಾವು ಓದ್ನೇದ ಬಂದಿರ್ನಿಲ್ವಾ, ದಾನಿನ್ಗೂ ಮನುಷ್ಯನ್ಗೂ ಒಂದ್ ಕಾಂಪಿಟಿಷನ್ ಬಿದ್ಬಿಟ್ಟಿತ್ತಲ್ಲ, ನೀನಾರಿಗಾದ ಎಲೆಮಾನ ಬಂದ್ಬಿಟ್ಟು ಇಟ್ಟರೆ ಸಗಣಿ ಅದೆ ಅಂತ ನೋಡಿ. ಈಗ ಕರೆಕ್ಟ್ ಆಗಿರೋರು ಸಿಕ್ಕವ್ರೆ ನಮ್ಗೆ ಚೈತನ್ಯ ಅವರು. ಇನ್ ಸಗಣಿ ಏನ್ ಮಾಡ್ರಿ ಇದಿಷ್ಟೆಲ್ಲ ಕಾಣ? 5 ರೂಪಾಯಿ ಕೆಜಿ ಅಂತ ಸಗಣಿಯಾ? ಹ್ಮ್ ಕಣ. ಓ ಸಗಣಿ ಹಸಿ ಸಗಣಿ 5 ರೂಪಾಯಿ ಕೆಜಿ. ಈ ಕಳ್ತಿರೋ ಸಗಣಿ ಒಂದ್ ಟ್ರ್ಯಾಕ್ಟರ್ಗೆ 300 ರೂಪಾಯಿ ಕೊಡ್ತಾನೆ. ಓ ಗೊಬ್ಬರಕ್ಕೆ, ಗೊಬ್ಬರಕ್ಕೆ ಈ ಬಿರಣಿ ಗಿರಣಿ ತಟ್ಟದು ಪಟ್ಟದ ಬಿರಣಿ ಮಾಡ್ತೀನಿ. ಬಿರಣಿ ಒಂದು ಬಿರಣಿಗೆ 4-5 ರೂಪಾಯಿ ಕೊಡ್ತೀನಿ. ಅದನ್ನು ಮಾಡಿರಾ ತಕ್ಕಪ್ಪ. ಈಗ ಒಂದ್ ಕೇಳ್ಬಿಡ್ಬೇಕವ ನಾನ್ ಚೈತನ್ಯ ಅವ್ರಿಗೆ, ನೀವ್ ಮಾಡದೇ ಇರೋದೇನ ಹೇಳ್ಬಿಡಿ. ಇನ್ನು ಮಾಡ ತುಂಬಾ ಸುಂಬಾ ಐತೆ ಕಾರಣ. ಗಂಜಲದಲ್ಲಿ ಔಷಧಿ ಮಾಡ್ತಾರೆ, ಔಷಧಿ ಮಾಡಕ್ ಕಲ್ತಿಲ್ಲ ಇನ್ನು, ಓದಿದೀನಿ. ಅದೇ ಕಲಿಕೆ ಅದು ಎಲ್ಲ ಸರಿ ಓದ್ಬೇಕಲ್ಲ ತಿಳ್ಕೊಬೇಕು. ಔಷಧಿಗೆ ಔಷಧಿ ಅಂದ್ರೆ ಅದಕ್ಕೆಲ್ಲ ಸೇವಾಶ್ರಮದಲ್ಲಿ ಕಲ್ತ್ಕೊಂಡ್ ಬಂದಿದ್ದ. ಹೆಂಗೆ ಹೋಗಿದೆ ಕಾರಣ? ಅಲ್ಲಿ ನಾಗ್ಪುರದಲ್ಲಿ ಹೋಗಿದೆ ಕಾರಣ. ಅದೇ ಹೇಳದ್ರಲ್ಲ, ಇನ್ನೇನೇನ್ ಕಲ್ತ್ರಿ ಅಲ್ಲಿ? ಅಲ್ಲಿ ಎಲ್ಲ ಹೇಳ್ಕೊಟ್ರು ಕಾರಣ. ಔಷಧಿ ಮಾಡೋದು ಗೋವರ್ಕ ಅಂತ ಹೇಳ್ತಾರೆ ಕಾರಣ. ಈ ಗಂಜಲವ ಮಡಗ್ಬಿಟ್ರೆ ಕುಡಿಯಕಾಯ್ಕಿಲ್ಲ, ವಾಸನೆ ಜಾಸ್ತಿ ಆಗೋಯ್ತದೆ. ಅದಕ್ಕೆ ಮಳಸ್ಬಿಟ್ಟು ಅದು ಆಬಿ ಬರ್ತದಲ್ಲ, ಅದನ್ನ ತಣ್ಣಗ್ ಮಾಡಿ ಅದ ಇಟ್ಕೊಳ್ಳೋದು ಸೈಡ್ಗೆ. ಅದನ್ನ ಕುಡ್ಕೊಂಡ್ರೆ ನಿಮ್ಗೆ ಸುಮಾರು ಕಾಯಿಲೆಗಳು ವಾಸಿ ಇರ್ತದೆ ಕಾರಣ. ಯಾರ ಮನುಷ್ಯ ಕುಡ್ಕೋಬಹುದಾ ಕಾರಣ? ಡಾಕ್ಟರ್ ತ ಹೋಗದೆ ಬಿಲ್ಲ ಕಾರಣ. ಮೊದ್ಲೆಲ್ಲ ಕೇಳಿದ್ವಲ್ವಾ ನಾವು ಮೂತ್ರ ಒಳ್ಳೇದು, ಮೂತ್ರ ಒಳ್ಳೇದು ಅಂತಿರಲ್ಲ, ಹಂಗಲ್ಲ ಕಣ. ಕುದಿಸಿ ಆರಿಸ್ಬಿಟ್ಟು ಆವಿ ಆವಿ ಆವಿ ಅವೇ ಇಟ್ಕೊಳ್ಳೋದು. ಅದು ಮೇಲ್ಗಡೆ ಗುಳ್ಗುಳೆ ಕುತ್ಕತ್ತಲ್ಲ, ಅದ ಬಸ್ಕೋಬೇಕು. ಕಷ್ಟ ಅದು, ಹೊಸಿಯ ಸಿಕ್ಕದ ಅದು. ಸಾಕು ಒಂಚೂರು ಔಷಧಿಗೆ ತಿನ್ನೇಸ್ ಕೊಟ್ಟರು ಸಾಕು. ಚುಕ್ ಚುಕಿ ಬರ್ತದಕ್ಕಪ್ಪ ಇಮ ಕೂತ್ಕೊಂಡಂಗೆ ಮೇಲ್ಗಡೆ. ಮಡಕೆಲ್ ಕಾರಣ, ಮಡಕೆಗೆ ನೀರ್ ಮೇಲ್ಗಡೆ ನೀರ್ ಮಡಗ್ಬಿಟ್ರೆ ಅದೆಲ್ಲ ಕೆಳಗ್ ಬಿಡ್ತದೆ, ಅದ ತುಂಬ್ಕೋತಾರೆ. ಅದನ್ನು ಮಾಡ ಶುರು ಮಾಡಿಲ್ಲ, ಅದು ಮಾಡ್ಬೇಕೀಗ ಪ್ರಯೋಗ ಮಾಡ್ತಾ ಇದ್ದಾರೆ. ಮತ್ತೆ ಈ ಸಗಣಿಲಿ ಅಣತೆ ಮಾಡ್ತಿದ್ದಾರೆ, ಅಣತೆ ಗಣಪತಿ ವಿಗ್ರಹ ಎಲ್ಲ ಮಾಡ್ತಾರೆ. ದೀಪ ಸ್ವಲ್ಪ ಗಂಧಗಿಂದ ಸುವಾಸನೆ ಬರೋದ್ ಹಾಕ್ಬಿಟ್ರೆ ಸಾಂಬ್ರಾಣಿ ಗಿಂಬ್ರಾಣಿ ಎಲ್ಲ ಮಾಡ್ಬೋದು ಕಾರಣ. ಸಾಂಬ್ರಾಣಿ ಮಾಡ್ಬೋದು, ದೂಪ ಮಾಡ್ಬೋದು, ಅವೆಲ್ಲ ತುಂಬಾ ಒಳ್ಳೇದ್ ಕಾರಣ. ಅದ್ರದ್ದು ಭಸ್ಮ ಏನ ನೀರ್ ಹಾಕಿ ಕುಡಿದ್ರೆ ನೀರ್ ಕಲ್ಮಶ ಎಲ್ಲ ಹೋಯ್ತೆ ಕಾರಣ. ಸಗಣಿ ಕೀಟಾಣು ನಿರೋಧಕ ಅದು. ಮನೆ ಮುಂದೆ ಎಲ್ಲ ಸಾರಿಸ್ತಿದ್ದಿದ್ದು ಯಾತಕ್ಕೆ ಮುಂಚೆ? ಅಯ್ಯೋ ನಮ್ಮವ್ವ, ನಮ್ಮವ್ವ ಅವ್ರವ್ವ ಇದ್ದಾರ ನಮ್ಮ ಅಜ್ಜಿ. ಬರೀ ತೊಪ್ಪೆ ಸಾರಿಸ್ಬಿಟ್ಟೆ ಮನೆ ಯಾವಾಗ್ಲೂ. ಏನಮ್ಮಾರ ವಾರಕ್ಕಪ್ಪ ಮನೇಲಿ ಸ್ವಾಮಿ ಗಡೆ ಆಗ್ತಿದ್ಲು, ಆಗ ಎಲ್ಲ ಮನೆ ಕ್ಲೀನ್ ಮಾಡ್ಬಿಟ್ಟು ತೊಪ್ಪೆಲಿ ಸಾರಿಸ್ಬಿಟ್ರೆ ಮನೆ ಕತ್ತಿರ ಗಮ್ ಅನ್ನೋದು ಕಯ. ಏನ್ ಸುವಾಸನೆ ಗೊತ್ತಾ? ಈಗ ಮನೇಲಿ ಎಷ್ಟ್ ಜನ ಇದೀರಿ? ಅವರೆಲ್ಲ ಹೆಂಗೆ ನಿಮ್ಗೆ ಈ ಕೆಲ್ಸಕ್ಕೆಲ್ಲ ಸಹಾಯ ಮಾಡ್ತಾರೆ? ಹಣ ನನ್ನ ಹೆಂಡತಿ ಯೋಸಿ ಬತ್ತಾಳೆ, ತೋಟಕ್ಕೆ ಅಡಿಗೆ ಮಾಡ್ಕೊಡ್ತಾಳೆ ಅವಾಗವಾಗ. ಎರಡು ಐಕಾವೆ ಗಂಡೈಕ ಬಾ, ಅವಕ್ಕೆ ಹಸ್ಕಳ್ ಕಂಡ್ರೆ ತುಂಬಾ ಇಷ್ಟ. ಈಗ ನೀವು ಕೆಲಸನು ಮಾಡ್ಬೇಕು, ಯಾಕಂದ್ರೆ ಅದು ಅಲ್ಲೂ ಕಾಸು ಬರ್ತದೆ, ನಮ್ಗೆ ಸಂಬಳ ಕೊಡ್ತಾರೆ, ಜೊತೆಗೆ ಈ ಕೆಲಸ ಮಾಡ್ಬೇಕು. ಇದಕ್ಕೆಲ್ಲ ಹೆಂಗ್ ಹೊಂದಿಸ್ಕೊತೀರಿ ನೀವು? ಅಣ್ಣ ನಂದು ಹೊಸ ಕೆಲಸ ಮಾಡೋದು ಬೆಳಗ್ಗೆ ಒಂದು 6-9 ಗಂಟೆ ಗಂಟೆ ಮಾಡ್ತೀನಿ ಕಣ. ಆಮ 10 ಗಂಟೆ ಮೇಲೆ ನಾನು ನಮ್ಮ ಆಫೀಸ್ ಕೆಲಸ ಶುರು ಮಾಡ್ತೀನಿ ಕಣ. ಕಂಪ್ಯೂಟರ್ ಮನ್ಲೆ ಮಾಡ್ಕೋತಾರ ಕವ ಅಲ್ಲಿ ಆಫೀಸ್ ಹೋಯ್ತಾ ಇಲ್ವಂತೆ. ಅದೆಂತದ ಏನ ಓಮ್ ವರ್ಕ್, ಓಮ್ ವರ್ಕ್ ಫ್ರಮ್ ಓಮ್, ವರ್ಕ್ ಫ್ರಮ್ ಓಮ್. ಓಹೋ ಹಂಗೆ ನಮ್ದು ಓಮ್ ವರ್ಕ್ ಅಂತ ನಮ್ಮ ಅಣ್ಣನ ಮಗ ಬರೀತಾನೆ ಹಂಗೆ. ಸರಿ ಕಪ್ಪ, ಒಳ್ಳೇದು ಒಳ್ಳೇದು. ಅದ್ ಮಾಡೋದ್ರಿಂದ ಒಳ್ಳೇದಾಯ್ತದೆ ನಿಮ್ಗೆ. ನೀವು ಬೆಂಗಳೂರ್ಲಿ ಇಲ್ತಾನ ಅಂದ್ರೆ ಹೆಂಗಾಯ್ತಿತ್ತು? ಅವ ಮೊದ್ಲು ಹಂಗೆ ಇತ್ತು ಕಾಣ, ರಾತ್ರಿ ಟ್ರೈನ್ ಓಡಿದ್ದೆ ಕಾಣ ಮೈಸೂರು ಬೆಂಗಳೂರಿಗೆ 12 ಗಂಟೆಗೆ. ಒಟ್ಟು ಆಳುಗಳು ಯಾರು ಇಲ್ವ ಚೈತನ್ ಅವ್ರೆ? ಅವರೇ ಕಾರಣ. ಆದ್ರೂ ನಾವು ಇದ್ರೆ ಒಳ್ಳೇದು ಅಣ್ಣ. ಇದಾರ ಆಳು ನೋಡ್ಕೊಳಕ್ ಬೇಕಾಗ್ಬಿಡಿ, ನಾವು ನೋಡ್ಲೇಬೇಕಣ. ಅಯ್ಯಪ್ಪ ಕಷ್ಟ ಕಪ್ಪ, ಏನೆಲ್ಲ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಆದ್ರೆ ಅದೇ ಕಾರಣ ಈಗ ಹಣತೆ ಶುರು ಮಾಡಿಸಿದೀನಿ. ಅದರಲ್ಲಿ ಸಾಬೂನ್ ಮಾಡ್ತಾರೆ ಸಗಣಿಲಿ, ಶಾಂಪು ಮಾಡ್ತಾರೆ. ಓಹೋ, ಅವೆಲ್ಲ ಮಾಡಿಸಬಾರ್ದು ಅಂತ. ಓ ಸಾಬೂನು ಕಾಸು ನೋಡ್ತಾ ಇದ್ದೀರಾ? ಆದ್ರೆ ಇದು ಮುಂದೆ ಬತ್ತೆ ಕಾರಣ ಇವೆಲ್ಲ ಮಾಡಿದ್ರೆ. ಮತ್ತೀಗ ತರಕಾರಿ ಬೆಳಿತೀನಿ ಕಾರಣ. ಸಾವಯವ ಸೊಪ್ಪು ತರಕಾರಿ ಎರಡು ಒಂದ್ಲೆ. 3 ಎಕರೆ ಜಮೀನ್ ಅದೆಲ್ಲವಾ? 3 ಎಕರೆ ಜಮೀನಲ್ಲಿ ಎಲ್ಲಾನು ಉಪಯೋಗಿಸ್ಕೊತಾವೆ ಅಲ್ವಾ ಚೈತನ್ಯ ಅವ್ರೆ? ಎಲ್ಲಾನು ಒಂಥರ ಹೆಂಗ್ ಬೇಕು ನಿಮ್ಗೆ ಹಂಗೆ, ಎಲ್ಲಾನು ಯಾವ್ದು ವ್ಯರ್ಥ ಅಂತ ಏನಿಲ್ಲ. ಇಲ್ಲ ನಿಮ್ ಜಮೀನು ಈಗ ಹುಲ್ಲು ಹಾಕಿದೀನಿ, ಹುಲ್ಲು ತೇವ್ರಿ ಮೇಲೆ ಬಾಳೆ ಕುಡ್ಸಿನಿ, ನಂಜುಗೊಂಡಸ್ಬಾಳೆ, ಅದು ಗೊನೆ ಬಿಡ್ತದೆ. ಅದು ಕಮ್ಮಿ ಬಿಡಕ್ಕಿಲ್ಲ ಕಾರಣ, 12 ಗಜಿ ಬಿಡ್ತದೆ. 12 ಜಾಸ್ತಿ ಕಣ್ಣ ನಂಜನಗೂಡ ರಸಬಾಳೆಗೆ. ಇಲ್ಲ ಅದಕ್ಕೆ ಅಷ್ಟು ಬಿಡ್ಬೇಕು ಅಂತಂದ್ರೆ ಈ ದನಗಳೇ ಕಾರಣ ಅನ್ಸದೆ ನನಗೆ. ಹೌದು ಕಾರಣ, ಯಾಕೆ ಅಂದ್ರೆ ಗೊಬ್ಬರ ಗಿಬ್ಬರ ಎಲ್ಲ ಆದ್ರೂ ಹಾಕ್ತಾರಲ್ಲವ ಸಾವಯವ, ಬಹಳ ಚೆನ್ನಾಗಿ ಬಂದ್ಬಿಡ್ತದೆ. ಈ ಕೊಟ್ಟಕೆ ದೊಳಗ್ ನೀರು ಬಿಟ್ಬಿಡ್ತೀನಿ ಕಾರಣ, ಬೇರೆ ಗೊಬ್ಬರ ಮಾಡಕ್ಕಿಲ್ಲ ಕಾರಣ. ಜೀವಾಮೃತನ ಹಾಕಿಲ್ಲ, ಕೊಡಕೆ ದೊಳಗ್ ನೀರ ಬಿಟ್ರೆ ಸಾಕು, ಚಂದಾಗ್ ದಷ್ಟ ಪುಷ್ಟವಾಗಿ ಬೆಳೆದ್ ಬಿಡ್ತದೆ. ನೋಡ್ದೇನವಾ, ನಾ ಹೇಳ್ಲಿಲ್ವಾ ಎಲ್ಲಾನು ಉಪಯೋಗಿಸ್ಕೊತಾವ್ರೆ ಅಂತ. ಈಗ ಚೈತನ್ಯ ಅವ್ರ ಮಾತುಗಳು ಇಲ್ಲಿಗೆ ಮುಗಿಯಕ್ಕಿಲ್ಲ. ಇವ್ರಿಗೆ ಮಾತಾಡ್ತಿರೋದ್ ನೋಡಿದ್ರೆ ಯಾವುದು ವ್ಯರ್ಥ ಇಲ್ಲ ಕವ. ಅದೇ ಅವ್ರ ಹೆಸರು ತಕ್ಕಂಗೆ ಇನ್ನೂ ಚೈತನ್ಯ ಚೈತನ್ಯ ಇನ್ನೂ ಚೈತನ್ಯ ಚೈತನ್ಯ ಕವ ಶಕ್ತಿ ಇನ್ನೂ ಅವ್ರಿಗೆ. ಈಗ ಮಾಡೋಣ ಬಂದಿದ್ರಲ್ಲ ಏನಾರ ಅಸುಗಿಸು ಕಂಡ್ರ ಬೇಕಾಗಿರೋದು ಅಣ್ಣ ನಾಡ ಅಸ್ಕ ಸಿಗಲ್ಲ ಕಾರಣ ಈಗ ಅಲ್ವೇ ತುಂಬಾ ಕಷ್ಟ ಆಗೈತೆ ಕಾರಣ. ಸರಿ ಈಗೇನ್ ಊರ್ಗ ಹೋಗ್ಬೇಕ ನಮ್ಮೂರ್ಲೇ ಉಳಿತಿರೋ ಹೆಂಗೆ ನಾ ಹೋಯ್ತೀನಿ ಕಾರಣ ಈಗ. ಹೌದಾ ಕಮಲಕ್ಕ ಅಲ್ಲಕ್ಕಪ್ಪ ನೀನ್ ಉಳಿಸ್ಕೊಬಿಟ್ರೆ ದನ ನೋಡೋರ್ಯಾರ ಹಂಗಲ್ಲ ಕಣಪ್ಪ ಬೆಳಿಗ್ಗೆ ಹೋಗ್ಬೋದಲ್ಲ ರಾತ್ರಿ ಹೊತ್ತು ದನ ನೋಡ್ಕೊಳದ್ ಬೇಡವಾ ಈಗ ನಿನ್ ಕಳ್ಸವ ಅಂತ ಅಲ್ಲ ಬೇಕಾದ್ ನಾವ್ ಹೋಯ್ತೀನಿ ಕಪ್ಪ ನಾ ಯಾಕಂದ್ರೆ ಮೊದಲನೇ ಸರಿ ಗೊತ್ತಿರಲಿಲ್ಲ ಅಂದ್ರೆ ಹಿರಿ ಅಂದ್ಬಿಟ್ಟು ನಾನು ಹೋಗ್ಬೇಕು ರಾಜಣ್ಣ ಹೆಂಗು ಜೊತೆಲಿ ಇರ್ತಾನಲ್ಲ ಇಬ್ರು ಒಂದೆರಡು ಖಾಲಿ ಚೌರ್ಗೆ ತಗೊಂಡೋದ್ರೆ ಬೆಳಿಗ್ಗೆ ಆಗಕ್ಕಿಲ್ವಲ್ಲ ಹಂಗು ನಮ್ದು ಸಿದ್ದೇಗೌಡರದು ಮನೆಯಲ್ಲಿ ಕಟ್ಟವ್ರೆ ಅವು ನಾಟಿ ದನ ಅಲ್ಲ ಅವ್ರು ಒಂದು ಐದಾರು ಕಟ್ಟವ್ರೆ ಏನ್ ಗಾಂಜಲ ಎಲ್ಲ ಸುರಿತಿರ್ತಾರೆ ತಂದ್ಬಿಡೋ ಅಂತ ಯೋಚನೆ ಹೇಳ್ತಿರೋದು ಏನ ಬಂದಿರೋರ್ಗೆ ಅತಿಥಿಗಳಿಗೆ ಒಂಚೂರು ಏನಾರು ಕುಡಿಯೋಕ ತಿನ್ನಕ ಕೊಡೋ ಅಂತ ಹೇಳ್ತಾ ಇರೋದು ನೀನು ಏನು ಎತ್ತತಕ ಹೋಯ್ತಾ ಇದೀನಿ ನೀನು ಅಲ್ಲಕ್ಕಪ್ಪ ಈಗ ಅವರು ಹಾಲು ಕುಡಿದೆ ಅದು ಬೇರೆ ಹಸುಗಳ ಹಾಲು ಕುಡಿದೇನೆ ನಾಟಿ ಹಾಲು ಕುಡಿಯಕ್ಕೇನೆ ಹಸು ತಂದವ್ರು ಇವರು ನಾವು ಕೂಡ ತಿಂಡಿ ತಿನ್ನೋರು ನೀನು ನಾನು ಕೂಡ ತಿಂಡಿ ತಿನ್ನೋರಲ್ಲ ಇವರು ತಿಳ್ಕೊಬಿಡು ಕಮಲಕ್ಕಂದುವೆ ನಾಟಿ ಹಸುನೇ ನೀನು ನಾನು ಅಂತಿಲ್ಲ ನೀವಿಬ್ರು ಯಾವತ್ ತಂದು ಕೊಟ್ಟಿರಿ ಕಮಲಕ್ಕ ಏನ್ ಮಾಡಿದಾರೆ ಅದನ್ನೆಲ್ಲ ಇಬ್ರು ಕೂತ್ಕೊಂಡು ತಿನ್ಬಿಟ್ಟು ಹೋಗೋರು ನೀನು ನಾನು ತಂದ್ ಈಗ ಕಮಲವ್ವ ಹೆಂಗುವೆ ಡೈರಿ ಹಾಲು ತಂದಿದೀಯೇ ಅದ್ರಲ್ಲಿ ಮಾಡ್ಕೊಡ್ಬೇಡ ಇವ್ರು ಕುಡಿಯಲ್ಲ ನೀ ಕೊಟ್ರುವೆ ಗೊತ್ತಾಯ್ತಲ್ಲ ನಾಟಿ ಹಸು ಹಾಲಾಗಿ ಮಡಿಕೊಂಡಿದೆಯಲ್ಲ ನಿಮ್ ಯಜಮಾನರಿಗೆ ನಿನಗೆ ನಿನ್ ಮಕ್ಳಿಗೆ ಅಂದ್ಬಿಟ್ಟು ಅದರಲ್ಲೇ ಮಾಡಿ ಇವತ್ತು ಮಾಡವ ನಾ ಬೇಡ ಉಣ್ಕೊಂಡು ಆಮೇಲೆ ಅವ್ರ ಜೊತೆ ಹೋಗ್ವಂತ ಎಲ್ಲ ಒಂಚೂರು ನೋಡ್ಕೊಂಡ್ ಬಂದು ಅದೇನ್ ಹಸು ಕಟ್ತೀವ ಅದೇನ್ ನೋಡ್ ಇನ್ನೇನ್ ಕಟ್ಟಿ ಹಸುನೇ ಕಟ್ಟೋದಕ್ಕವ ಕಟ್ಟಾದ್ಮೇಲೆ ತೋರಿಸ್ತೀನಿ ಬಿಡು ಹೇಳಿದ್ರೆ ಏನದ್ದು ಕಮಲಕ್ಕ ನಡಿಯ ತಗೊಂಬರ್ಲಿ ಇವನು ಹೋದ ವಾರ ಎಲ್ಲ ಮೊಸರು ಹಿಡ್ಕೊಂಡು ಮೊಸರು ಹುಡ್ಕೊಂಡು ಹೋಯ್ತಾ ಇದ್ದ ಇನ್ ಹಸು ಹುಡ್ಕೊಂಡು ಹೋಗೋದ್ ನಾವು ನೋಡ್ಬೇಕು ನೋಡವ ಬಿಡಿ ಹೆಂಗು ಚೈತನ್ಯ ಅವ್ರಿಗೆ ಪರಿಚಯ ಆಗವ್ರೆ ಒಂದೆರಡು ಸರಿ ಹೋಯ್ತೀನಿ ನೋಡ್ಕತೀನಿ ಮಾಡೋದೆಲ್ಲನೂ ಆಮೇಲೆ ಹೊಸಿ ಬಂಡವಾಳ ಗಿಂಡವಾಳ ಹಾಕೊಂಡು ಅವ್ರನ್ನ ಕರ್ಕೊಂಡು ಇನ್ನೊಂದ್ಸರಿ ನಾಗ್ಪುರ ಅದ ಎಂತ ಹೇಳಿದ್ರಲ್ಲ ನಾಗ್ಪುರ ಓಗಂಪುರ ನಿಮ್ಗೆ ಎಲ್ಲಿ ಆಸೆ ಆಯ್ತದೆ ಅಲ್ಲಿಗೆ ಹೊಂಟ್ಕೊಂಬಿಡಿ ಚೈತನ್ಯ ಅವ್ರೆ ನಿಮ್ ಸ್ನೇಹಿತರ ಜೊತೆಗೆ ನಾನು ಒಬ್ಬ ಸ್ನೇಹಿತ ಆಗ್ಬಿಡ್ತೀನಿ ತಕಬವ ತಕಬವ ಅದೇನ್ ಮಾಡಿದೀಯ ಬಿಸಿ ಬಿಸಿಯಾಗಿ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಮೈಸೂರು ತಾಲೂಕು ಗೆಜ್ಜಗಳ್ಳಿಯ ಕೃಷಿಕ ಚೈತನ್ಯ ಪಂಡಿತ್ ಸೀತಾಳ ಆರ್ ಲೋಕೇಶ್ವರಿ ಎಸ್ ಲಕ್ಷ್ಮೀನಾರಾಯಣ ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ ರೈತ ಬಾಂಧವರೇ ಗಮನಿಸಿ 2021-22 ಸಾಲಿನಲ್ಲಿ ಆತ್ಮ ಯೋಜನೆಯಡಿ ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಕೃಷಿ ಹಾಗೂ ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿರುವ ರೈತರನ್ನು ಗುರುತಿಸಿ ನೀಡಲಾಗುವುದು. ಕೃಷಿ ಕ್ಷೇತ್ರ ಅಂದರೆ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ ಅಭಿವೃದ್ಧಿ, ವೈಜ್ಞಾನಿಕ ಯಂತ್ರೋಪಕರಣಗಳ ಬಳಕೆ, ಕೃಷಿ ಸಂಸ್ಕರಣೆ ಇತ್ಯಾದಿ. ತೋಟಗಾರಿಕೆ ಕ್ಷೇತ್ರ ಅಂದರೆ ಸಮಗ್ರ ತೋಟಗಾರಿಕೆ, ಹೈಟೆಕ್ ತಂತ್ರಜ್ಞಾನ ಅಳವಡಿಕೆ ಅಂದರೆ ಹಸಿರುಮನೆ, ಕಸಿ ಅಭಿವೃದ್ಧಿ, ಸಸ್ಯಕಾಶಿ ಇತ್ಯಾದಿ. ಪಶುಸಂಗೋಪನೆ ಕ್ಷೇತ್ರದಲ್ಲಿ ಹೈನುಗಾರಿಕೆ, ಆಡು, ಕುರಿ, ಮೊಲ, ಕೋಳಿ, ಹಂದಿ ಸಾಕಾಣಿಕೆ ಇತ್ಯಾದಿ ಸಾಕಾಣಿಕೆ ಚಟುವಟಿಕೆಗಳು. ಮೀನುಗಾರಿಕೆ, ರೇಷ್ಮೆ ಕೃಷಿ ಹಾಗೂ ಅರಣ್ಯ ಕೃಷಿಯಲ್ಲಿ ಸಾಧನೆ ಮಾಡಿರುವ ರೈತರನ್ನು ಗುರುತಿಸಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ನೀಡಲಾಗುವುದು. ರಾಜ್ಯ ಮಟ್ಟದ ಕೃಷಿಕ ಪಂಡಿತ ಹಾಗೂ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಆಯ್ಕೆಯಾದ ರಾಜ್ಯದ 10 ರೈತರಿಗೆ ತಲಾ 50,000 ರೂಪಾಯಿಯಂತೆ, ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗಳನ್ನು ಜಿಲ್ಲೆಯ 10 ರೈತರಿಗೆ ಅಂದರೆ ಒಂದು ಕ್ಷೇತ್ರಕ್ಕೆ ಇಬ್ಬರಂತೆ ತಲಾ 25,000 ರೂಪಾಯಿ ಹಾಗೂ ತಾಲ್ಲೂಕು ಮಟ್ಟದ ಪ್ರಶಸ್ತಿಗಳನ್ನು ಆಯ್ಕೆಯಾದ ತಾಲ್ಲೂಕಿನ 5 ರೈತರಿಗೆ ಅಂದರೆ ಆಯ್ಕೆಯಾದ 5 ಕ್ಷೇತ್ರಗಳಲ್ಲಿ ಒಬ್ಬರಂತೆ ತಲಾ 10,000 ರೂಪಾಯಿಯಂತೆ ಆಯ್ಕೆ ಸಮಿತಿಯ ತೀರ್ಮಾನದಂತೆ ನೀಡಲಾಗುವುದು. ಈ ಹಿಂದೆ ಕೃಷಿ ಪಂಡಿತ ಪ್ರಶಸ್ತಿ ಪಡೆದವರು ಮತ್ತು ಅದೇ ಮಟ್ಟದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಮತ್ತು ತತ್ಸಂಬಂಧಿತ ಸಂಸ್ಥೆಗಳಿಂದ ಸಮಾನಾಂತರ ಪ್ರಶಸ್ತಿ ಪಡೆದವರು ಮತ್ತೆ ಸ್ಪರ್ಧಿಸುವಂತಿಲ್ಲ. ಸರ್ಕಾರಿ ಸೇವೆಯಲ್ಲಿರುವ ಯಾವುದೇ ಇಲಾಖೆ ನೌಕರರು ಅಥವಾ ಅವರ ಕುಟುಂಬದ ಸದಸ್ಯರು ಸ್ಪರ್ಧೆಯಲ್ಲಿ ಭಾಗವಹಿಸುವಂತಿಲ್ಲ. ಆದರೆ ಕೃಷಿ, ಜಲಾನಯನ ಅಭಿವೃದ್ಧಿ, ತೋಟಗಾರಿಕೆ ಮತ್ತು ಪಶುವೈದ್ಯಕೀಯ ಇಲಾಖೆಗಳಲ್ಲಿ ತಾಂತ್ರಿಕ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿ ನಿವೃತ್ತರಾದ ನೌಕರರು ಮತ್ತು ಅವರ ಕುಟುಂಬ ವರ್ಗದವರನ್ನು ಹೊರತುಪಡಿಸಿ ಈ ಇಲಾಖೆಗಳಲ್ಲಿನ ನಿವೃತ್ತ ತಾಂತ್ರಿಕೇತರ ನೌಕರರು ಮತ್ತು ಈ ಇಲಾಖೆಗಳನ್ನು ಹೊರತುಪಡಿಸಿ ಉಳಿದ ಇಲಾಖೆಗಳ ನಿವೃತ್ತ ನೌಕರರು ಮತ್ತು ಅವರ ಕುಟುಂಬದವರು ಭಾಗವಹಿಸಬಹುದು. ಅರ್ಹ ಆಸಕ್ತ ರೈತರು ಹಾಗೂ ರೈತ ಮಹಿಳೆಯರು ಸಂಬಂಧಪಟ್ಟ ತಾಲ್ಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ಅರ್ಜಿ ನಮೂನೆಗಳನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಅಕ್ಟೋಬರ್ 25ರೊಳಗಾಗಿ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ತಲುಪಿಸಬೇಕೆಂದು ಮೈಸೂರು ಜಿಲ್ಲಾ ಆತ್ಮ ಯೋಜನೆಯ ಯೋಜನಾ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಯಾಕಣ ಬೇಜಾರನಲ್ಲಿದ್ಯಾ? ಆಟೋ ವರ್ಷದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ, ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ ನಿನಗೆ? 7,000 ಬೆಲೆ ಬಾಳೋ ಸಿಎನ್ಜಿ ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫ್ ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳು, ನಾನು ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದ್ಮೇಲೆ ಕೇಳ್ತೀನಿ. ಕೇಳಿದ್ರಲ್ಲ, ಹಿಂದೆ ಹೊಸ ಸಿಎನ್ಜಿ ಆಟೋ ಕೊಳ್ಳಿರಿ ಅಥವಾ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿ ಮತ್ತು ಎಜಿಎನ್ಪಿ ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ ಸಿಎನ್ಜಿ ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-202-1999. ಎಜಿಎನ್ಪಿ ಪ್ರಥಮ್ ಮುನ್ನುಗಿರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಅಕ್ಟೋಬರ್ 18 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಎರೆಗೊಬ್ಬರದ ಬಳಕೆ ಹಾಗೂ ಇರುನೆಲೆಯ ಪಾತ್ರ ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಎರಡನೆಯ ಭಾಗ ಅಕ್ಟೋಬರ್ 19 ಮಂಗಳವಾರ. ನಿಮಗೆ ಗೊತ್ತಿರಲಿ, ಎರೆಹುಳ ಯಾವುದೇ ಕಾರಣಕ್ಕೆ ಸಾಯೋದಿಲ್ಲ. ಸ್ವಾಭಾವಿಕವಾಗಿ ಸಾಯುತ್ತೆ, ಕಟ್ಟಾದ್ರೆ ಸಾಯೋದಿಲ್ಲ. ಕಟ್ಟಾದ್ರೆ ಎಲ್ಲಿ ಭಾಗದಲ್ಲಿ ಕಟ್ಟಾಗಿರುತ್ತೆ ಆ ಭಾಗದಿಂದ ಬಾಲ ಬೆಳೆಸಿಕೊಳ್ಳುತ್ತೆ. ಸರಿಯಾದ ಜಾಗದಲ್ಲಿ ಕಟ್ಟಾಯಿತು, ಒಂದು ಪರ್ಟಿಕ್ಯುಲರ್ ಪಾರ್ಟ್ನಲ್ಲಿ ಕಟ್ಟಾಯಿತು ಅಂದ್ರೆ ಒಂದು ತಲೆ ಬೆಳೆಸಿಕೊಳ್ತು, ಇನ್ನೊಂದು ಬಾಲ ಬೆಳೆಸಿಕೊಳ್ಳುತ್ತೆ. ಆ ನೇಚರ್ ಅದನ್ನ ನೀಡೋದು ಗಾಡ್ ಗಿಫ್ಟ್ ಅಂತಕ್ಕಂಥ, ಅದಕ್ಕೆ ರೈತರ ಮಿತ್ರ ಅದು ಬಹಳಷ್ಟು ಕಾರಣದಿಂದ. ಅದು ದೇವರು ಕೊಟ್ಟಿರ್ತಕ್ಕಂಥ ಒಂದು ವರ ಎಳೆಬಿಡು ಅಂತಕ್ಕಂಥ. ಪ್ರಕೃತಿಕವಾಗಿ ಅದು ಸಾಯೋದಿಲ್ಲ, ಅದು ಏಜ್ ಆಗಿ ನ್ಯಾಚುರಲ್ ಆಗಿ ಅದು ಏನಾಗಬೇಕು ಸಾಯಿರ್ತಕ್ಕಂಥ ಕ್ರಿಯೆ ಅದು ನ್ಯಾಚುರಲ್ ಆಗಿದೆ. ಬಟ್ ನಾವಾಗೆ ತೊಂದರೆ ಆದ್ರೂ ಕೂಡ ಕಟ್ಟಾದ್ರೂ ಕೂಡ ಎರೆಹುಳುಗಳು ಸಾಯೋದಿಲ್ಲ. ಅಕ್ಟೋಬರ್ 20 ಬುಧವಾರ ಸಾವಯವ ದ್ರವರೂಪ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ ಜಿಎಸ್ ಯೋಗೇಶ್ ಅವರೊಂದಿಗೆ ಸಂದರ್ಶನ. ಜೀವಾಮೃತ ಒಂದು ತಯಾರಿಕೆ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗ್ತಕ್ಕಂತ ಸಾಮಗ್ರಿಗಳು ಅಂದ್ರೆ ಸಗಣಿ ಬೇಕಾಗುತ್ತೆ, 10 kg ಎಷ್ಟು ಸಗಣಿ ಬೇಕಾಗುತ್ತೆ, ಆಮೇಲೆ 10 ಲೀಟರ್ಷ್ಟು ಗಂಧ ಬೇಕಾಗುತ್ತೆ, ದೇಶಿ ಹಸುದಾದ್ರೆ ಒಳ್ಳೇದು, ಮತ್ತೆ ಕಪ್ಪು ಬೆಲ್ಲ ಬೇಕಾಗುತ್ತೆ. ನಾಟಿ ಬೆಲ್ಲ ಏನ್ ಬರುತ್ತೆ ತಯಾರಿ ಮಾಡ್ತಾರೆ ಸಾಮಾನ್ಯವಾಗಿ ಏನ್ ತಯಾರಿ ಮಾಡ್ತಾರೆ, ನಾಟಿ ಬೆಲ್ಲ, ಕಪ್ಪು ಬೆಲ್ಲ, ಅದು ಬೇಕಾಗುತ್ತೆ. ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು, ಮೇನ್ ಆಗಿ ಮುಖ್ಯವಾಗಿ ಕಡಲೆ ಹಿಟ್ಟನ್ನ ಬಳಸ್ತಕ್ಕಂತ ಒಂದು ವಾಡಿಕೆ ಇದೆ, 2 kg ಕಡಲೆ ಹಿಟ್ಟು. ಮತ್ತೆ ಯಾವ ಹೊಲ ಗದ್ದೆ ನಮ್ಮ ಒಂದು ಜಮೀನಿಂದು ಒಂದು ಹಿಡಿ ಮಣ್ಣು ಬೇಕಾಗುತ್ತೆ. ಅಕ್ಟೋಬರ್ 21 ಗುರುವಾರ ಬದನೆ ಹಾಗೂ ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿಕೆ ರಾಮೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಎರಡನೆಯ ಭಾಗ ಅಕ್ಟೋಬರ್ 22 ಶುಕ್ರವಾರ. ಇವತ್ತಿನ ದಿನಗಳಲ್ಲಿ ನಮ್ಮ ಪ್ರಧಾನಿ ಅವರ ಘೋಷವಾಕ್ಯ ಏನಿದೆ, 2022 ನಮ್ಮ ರೈತನ ಆದಾಯ ದ್ವಿಗುಣಗೊಳಿಸಬೇಕು ಅಂತೇಳಿ. ಅಲ್ಲಿ ದ್ವಿಗುಣಗೊಳಿಸೋದಕ್ಕೆ ನಮ್ಗೆ ಅವಕಾಶ ಇರೋದು ಖರ್ಚು ಕಡಿಮೆ ಮಾಡೋದ್ರಲ್ಲೇ. ಖರ್ಚು ಕಡಿಮೆ ಮಾಡಿದ್ರೇನೆ ನಮ್ಗೆ ಆದಾಯ ಆಲ್ಮೋಸ್ಟ್ ಡಬಲ್ ಆಗ್ಬಿಡ್ತದೆ. ಇವತ್ತು ಇನ್ನೂ ಒಂದು ರೈತರುಗಳ ಇದರಲ್ಲಿ ನನ್ನ ಅನುಭವಕ್ಕೆ ಬಂದ ಹಾಗೆ ನಾನು ನೋಡಿದ ಹಾಗೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋ ಚರ್ಚೆ ಮಾಡೋದೇ ಇಲ್ಲ, ವಿಚಾರ ಮಾಡೋದೇ ಇಲ್ಲ. ಇನ್ನೊಬ್ರು ತಂದು ಹಾಕಿದ್ರು ಅಂದ್ರೆ ಇವರು ತಮ್ಮ ಹೊಲಕ್ಕೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನ ನೋಡೋದಿಲ್ಲ, ಇವರು ಸಹ ತಗೊಬಂದು ಹಾಕ್ಬಿಡ್ತಾರೆ. ಅಕ್ಟೋಬರ್ 23 ಶನಿವಾರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಂಡ್ಯ ತಾಲೂಕು ದುದ್ದ ಹೋಬಳಿ ಜಯಪುರ ಗ್ರಾಮದ ಪ್ರಗತಿಪರ ಕೃಷಿಕ ಜೆಬಿ ಜಯರಾಮು. ಸರ್, ಮುಂಚೆ ಜಮೀನುಗಳಿದ್ದು ಜಮೀನುಗಳನ್ನ ಕಳ್ಕೊಂಡು ಅದಕ್ಕೆ ಏನಂತೆ ಈಗ ಇರುವುದು ಒಂದೇ ಎಕರೆಯಲ್ಲಿ ಇರುವುದಲ್ಲಿ ಮಾಡ್ಕೊಂಡು ಹೋಗ್ಬೇಕು, ಇರುವುದ್ರಲ್ಲೇ ತೃಪ್ತಿ ಪಡಬೇಕು, ಇಲ್ಲಿ ಓದುದೆಲ್ಲ ಯೋಚನೆ ಮಾಡೋಕ್ಕಾಗೋದಿಲ್ಲ. ಅದ್ರ ದೃಷ್ಟಿಯಿಂದ ಇರುವುದಲ್ಲೇ ಅರ್ಧ ಎಕರೆ ಕುಸ್ಕಿ ಅರ್ಧ